ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ರೈತ ಬಾಂಧವರೇ, ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಒಂದು ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9444860732 ಹಾಗೂ ಮತ್ತೊಂದು 9141970272. ಸರಿ, ನಮ್ಮ ಈ ಪೂರ್ವ ಮುಂಗಾರಿನಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಈ ವಿಷಯ ಕುರಿತಂತೆ ಈಗ ನಾವು ಮಾತಾಡೋದಾದರೆ, ಈಗ ಕಳೆದ 4-5 ದಿನಗಳಿಂದ ಸಾಕಷ್ಟು ಮಳೆ ಆಗಿದೆ ನಮ್ಮ ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆ ಎಲ್ಲ ಭಾಗಗಳಲ್ಲಿ ಮಳೆ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ರೈತರು ಬಹಳ ಉತ್ಸಾಹದಿಂದ ಇದ್ದಾರೆ ಈ ಒಂದು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳಿಕ್ಕೆ. ಈಗ ನಮ್ಮ ಈ ಭಾಗದಲ್ಲಿ ಅಂದರೆ ಚಿತ್ರದುರ್ಗ ದಾವಣಗೆರೆ ಜಿಲ್ಲೆಗಳಿಗೆ ನಾವು ನೋಡಿಕೊಂಡ್ರೆ ಯಾವ್ಯಾವ ಒಂದು ತೋಟಗಾರಿಕೆ ಬೆಳೆಗಳು ಇದ್ದಾವೆ, ಅವನ್ನ ಏನೆಲ್ಲ ಒಂದು ವ್ಯವಸಾಯ ಕ್ರಮಗಳನ್ನು ಈಗ ಕೈಗೊಳ್ಳಬೇಕಾಗುತ್ತೆ, ಅದರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ ಸರ್. ಪೂರ್ವ ಮುಂಗಾರು ಈ ವರ್ಷ ನಮಗೆ ಬಹಳ ಬೇಗನೆ ಬಂದಿದೆ. ಸುಮಾರು ಜೂನ್ ಮೊದಲನೇ ವಾರದಲ್ಲಿ ಪ್ರಾರಂಭವಾಗಿ ಬೇಕಾಗಿದ್ದಂಥ ಒಂದು ಮಳೆಗಾಲ ಈಗ ಆಲ್ರೆಡಿ ನಮಗೆ ಅಪ್ರೋಚ್ ಆಗಿದೆ. ಈಗ ಏನು ನಮಗೆ ಚಂಡಮಾರುತ ಬಂದಿದೆ, ಅದರಿಂದಾಗಿ ನಮಗೆ ಈಗ ಸಾಕಷ್ಟು ರಾಜ್ಯಾದ್ಯಂತ ಮಳೆ ಆಗ್ತಾ ಇದೆ. ನಮ್ಮ ಮಧ್ಯ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ದಾವಣಗೆರೆ, ಚಿತ್ರದುರ್ಗ, ಹಾವೇರಿ ಹಾಗೂ ಬಳ್ಳಾರಿ ಜಿಲ್ಲೆಗಳನ್ನು ನಾವು ತೆಗೆದುಕೊಂಡ್ರೆ ಈ ಭಾಗದಲ್ಲಿ ಬಹಳ ಉತ್ತಮವಾದಂಥ ಮಳೆ ಆಗಿದ್ದು ಕೃಷಿ ಚಟುವಟಿಕೆಗಳು ಗರಿಗೆದರ್ತಾ ಇದ್ದಾವೆ. ಹಾಗಾಗಿ ಬಹಳ ಪ್ರಮುಖವಾಗಿ ತೋಟಗಾರಿಕೆ ಬೆಳೆಗಳನ್ನು ತೆಗೆದುಕೊಂಡ್ರೆ ನಮ್ಮಲ್ಲಿ ತರಕಾರಿ ಬೆಳೆಗಳಾಗಿರ್ತಕ್ಕಂಥ ಈರುಳ್ಳಿ ಇರ್ಬೋದು, ಟೊಮ್ಯಾಟೊ ಇರ್ಬೋದು, ಬದನೆಕಾಯಿ ಇರ್ಬೋದು, ಮೆಣಸಿನಕಾಯಿ ಇರ್ಬೋದು, ಇವು ಬಹಳ ಪ್ರಮುಖವಾಗಿ ಈ ಭಾಗದಲ್ಲಿ ಬೆಳೀತಕ್ಕಂಥ ಒಂದು ತರಕಾರಿ ಬೆಳೆಗಳು. ಅದೇ ರೀತಿ ನಮಗೆ ತೋಟಪಟ್ಟಿ ಬೆಳೆಗಳಲ್ಲಿ ಈ ಎರಡೂ ಜಿಲ್ಲೆಗಳಲ್ಲಿ, ಅದರಲ್ಲೂ ಸಹ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಡಿಕೆ ಬಹಳ ಪ್ರಮುಖವಾದಂತಹ ಒಂದು ಬೆಳೆ. ನಮ್ಮ ಎರಡೂ ಜಿಲ್ಲೆಗಳ ವಿಸ್ತೀರ್ಣವನ್ನು ನಾವು ಒಟ್ಟಿಗೆ ತೆಗೆದುಕೊಂಡ್ರೆ ಸುಮಾರು 100,000 ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ನಾವು ಅಡಿಕೆಯನ್ನು ನೋಡ್ತಾ ಇದ್ದೀವಿ. ಈಗ ಆಲ್ರೆಡಿ ಬಹಳಷ್ಟು ಜನ ರೈತ ಬಾಂಧವರು ತೋಟದ ಒಂದು ಏನು ಪೂರ್ವ ಮುಂಗಾರಿನಲ್ಲಿ ಮಾಡಬೇಕಾಗಿದ್ದಂಥ ಒಂದು ತೋಟದ ಸಿದ್ಧತೆಗಳನ್ನು ಮಾಡಿಕೊಳ್ಳಿಕ್ಕೆ ಆಲ್ರೆಡಿ ಸಿದ್ಧರಾಗಿದ್ದಾರೆ. ಜೊತೆಗೆ ಹಣ್ಣಿನ ಬೆಳೆಗಳಲ್ಲಿ ಮಾವು, ಹಣ್ಣುಗಳ ರಾಜ ಅಂತ ಏನು ಕರಿತೀವಿ, ಮಾವಿನ ಬೆಳೆ ಈಗ ಆಲ್ರೆಡಿ ನಮಗೆ ತಡವಾದರೂ ಸಹ ಮಾರುಕಟ್ಟೆಗೆ ಈಗ ಬರ್ತಾ ಇದೆ. ಸೊ ಈಗ ಪೂರ್ವ ಮುಂಗಾರಿನಲ್ಲಿ ತೋಟವನ್ನು ಸ್ವಚ್ಛಗೊಳಿಸಲಿಕ್ಕೆ, ಜೊತೆಗೆ ತೋಟದಲ್ಲಿ ಪೋಷಕಾಂಶಗಳ ಒಂದು ನಿರ್ವಹಣೆಯನ್ನು ಮಾಡಲಿಕ್ಕೆ ಇದು ಬಹಳ ಸೂಕ್ತವಾದಂತಹ ಸಮಯ. ಜೊತೆಗೆ ಹೊಸದಾಗಿ ತೋಟವನ್ನು ಮಾಡಲಿಕ್ಕೆ ಇದು ಬಹಳ ಸೂಕ್ತವಾದಂತಹ ಒಂದು ಸಮಯ. ಸೊ ಹಾಗಾಗಿ ಎಲ್ಲಾ ರೈತ ಬಾಂಧವರು ಸಹ ಈಗ ಬೇಸಿಗೆಯಿಂದ ಹೊರಗೆ ಬಂದು ಈಗ ಅಟ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ, ಅಂದ್ರೆ ಪ್ರಸ್ತುತ ಒಂದು ಸನ್ನಿವೇಶದಲ್ಲಿ ತೋಟಗಾರಿಕೆ ಬೆಳೆಗಳನ್ನ ಹೊಸದಾಗಿ ನಾಟಿ ಮಾಡಲಿಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಪೋಷಕಾಂಶಗಳ ನಿರ್ವಹಣೆಗೂ ಸಹ ಹೆಚ್ಚಿನದಾಗಿ ಒಲವನ್ನ ಅವರು ತೋರ್ತಾ ಇದ್ದಾರೆ. ಜೊತೆಗೆ ಈಗೇನು ಕೃಷಿ ಬೆಳೆಗಳ ಜೊತೆಗೆ ಏನು ನಾವು ತೋಟಗಾರಿಕೆ ಬೆಳೆಗಳನ್ನು ಮುಂಗಾರಿನಲ್ಲಿ ಪ್ರಾರಂಭ ಮಾಡ್ತೀವಿ, ಅದರಲ್ಲೂ ಈರುಳ್ಳಿ ಬೆಳೆ ಬಿತ್ತನೆ ಮಾಡಲಿಕ್ಕೆ, ಅದರಲ್ಲೂ ನಮ್ಮ ಚಿತ್ರದುರ್ಗ ಜಿಲ್ಲೆ ಇರ್ಬೋದು ಅಥವಾ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕು ಅಥವಾ ಹರಪನಹಳ್ಳಿ ಇರ್ಬೋದು, ಆ ಭಾಗದಲ್ಲಿ ಈ ಬಂದಿರತಕ್ಕಂಥ ಮಳೆ ಏನಿದೆ ಅದು ಬಹಳ ಉತ್ತಮವಾದಂಥ ಮಳೆ. ಯಾಕೆಂದ್ರೆ ಮುಂಗಾರಿನಲ್ಲಿ ಕೃಷಿ ಬೆಳೆಗಳ ಅಥವಾ ತೋಟಗಾರಿಕೆ ಬೆಳೆಗಳ ಒಂದು ಬಿತ್ತನೆಗೆ ಸೂಕ್ತವಾದ ಒಂದು ನೆಲ ಸಿದ್ಧತೆ ಮಾಡಿಕೊಳ್ಳಿಕ್ಕೆ ಈ ಬೆಳೆ ಬಹಳ ಉತ್ತಮವಾದಂಥ ಒಂದು ಮಳೆ ಅಂತ ಹೇಳಿ ನಾವು ಕರಿಬಹುದು. ನಾವು ಕಳೆದ ನವೆಂಬರ್ನಲ್ಲಿ ನಮಗೆ ಸಾಕಷ್ಟು ಮಳೆ ಆಯಿತು, ಸುಮಾರು 1 ತಿಂಗಳಗಟ್ಟಲೆ ಮಳೆಯಾಗಿ ಈ ಕೆಲವೊಂದು ತೋಟಗಳಲ್ಲೇ ನೋಡಿದ್ವಿ ನಾವು, ನೀರು ನಿಂತ ಅವರ ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಆಯಿತು. ಈ ಹಾಗಾಗಿ ನಮಗೆ ಈ ಮಾವಿನ ಬೆಳೆ ಸ್ವಲ್ಪ ಕಡಿಮೆ ಆಯ್ತಂತ ಸಾಕಷ್ಟು ವರದಿಗಳು ಬಂದವು. ಹೌದು, ಆ ರೀತಿ ಆಗಲಾರ್ದಂಗೆ ಈಗ ಸಾಕಷ್ಟು ಮಳೆ ಆಗಿದೆ, ನಾವು ಮೊದಲೇ ಮುಂಜಾಗ್ರತೆಯಾಗಿ ಏನಾದರೂ ಕ್ರಮಗಳನ್ನು ತಗೋಬಹುದಾ ಏನಂತ? ಈ ಬೆಳೆ ಈಗ ಬಂದಿರತಕ್ಕಂಥ ಮಳೆ ನಮಗೆ ಏನು ಹಾನಿಕರಕ ಅಲ್ಲ, ಅದರಲ್ಲೂ ಸಹ ಬಹಳ ತೋಟಪಟ್ಟಿ ಬೆಳೆಗಳಿಗೆ ಇದು ಬಹಳ ಸೂಕ್ತವಾದಂತಹ ಒಂದು ಮಳೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ನಮಗೆ ಈಗ ಮೇ ತಿಂಗಳಲ್ಲಿ ಸಾಧಾರಣವಾಗಿ ನಮ್ಮ ಉಷ್ಣಾಂಶ ಸುಮಾರು 36-38 ಡಿಗ್ರಿಯಷ್ಟು ಉಷ್ಣಾಂಶ ಇರ್ತಿತ್ತು. ಈ ಸಂದರ್ಭದಲ್ಲಿ ನಮ್ಮ ಎಸ್ಪೆಷಲಿ ಅಡಿಕೆ ಬೆಳೆ ಏನಿದೆ ಅದರಲ್ಲಿ ನಮಗೆ ಹಿಂಗಾರು ಹೊರಡ್ತಕ್ಕಂಥ ಒಂದು ಸಮಯ, 3ನೇ ಮತ್ತು 4ನೇ ಹಿಂಗಾರು ಈಗ ಬರ್ತಕ್ಕಂಥ ಒಂದು ಸಮಯ. ಈ ಸಂದರ್ಭದಲ್ಲಿ ಉಷ್ಣಾಂಶ ಹೆಚ್ಚಾದಾಗ ನಮಗೆ ರಸಾಯನ ಕೀಟಗಳ ಬಾಧೆ ಜಾಸ್ತಿ ಆಗ್ತಾ ಇತ್ತು. ಅದರ ಜೊತೆಗೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಜೊತೆಗೆ ಮತ್ತೆ ಪರಾಗಸ್ಪರ್ಶ ಕ್ರಿಯೆ ಏನಿದೆ ಆ ಪರಾಗಸ್ಪರ್ಶ ಕ್ರಿಯೆ ಸ್ವಲ್ಪ ತೊಂದರೆಗೆ ಈಡಾಗ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಈಗೇನಾಗಿದೆ ಅಂತ ಹೇಳಿದ್ರೆ ಮಳೆ ನಮಗೆ ಬಂದಿರೋದ್ರಿಂದ ವಾತಾವರಣದಲ್ಲಿರ್ತಕ್ಕಂಥ ಉಷ್ಣಾಂಶ ನಮಗೆ ಕಡಿಮೆ ಆಗಿದೆ. ಅದರ ಜೊತೆಗೆ ಮಳೆನೂ ಸುಳಿನಲ್ಲಿ ಬೀಳೋದ್ರಿಂದ ಈ ರೋಗಗಳು ಅಥವಾ ಕೀಟದ ಒಂದು ಕೋಶಗಳು ಅಥವಾ ಮೊಟ್ಟೆಗಳು ಎಲ್ಲವೂ ನಿರ್ನಾಮವಾಗ್ಬಿಟ್ಟು ನಮಗೆ ಒಂದು ಉತ್ತಮವಾದಂತಹ ಒಂದು ಹರಳು ಕಟ್ಟಲಿಕ್ಕೆ ಇದು ಒಂದು ಬಹಳ ಉತ್ತಮವಾದಂತಹ ಮಳೆ ಅಂತ ಹೇಳಿ ನಾವು ತೋಟಗಾರಿಕೆ ತಜ್ಞರು ನಮ್ಮ ಅಭಿಪ್ರಾಯವನ್ನು ನಾವು ವ್ಯಕ್ತಪಡಿಸಿದ್ದೇವೆ. ಆಮೇಲೆ ಬಹಳಷ್ಟು ಜನ ರೈತರು ಈಗಾಗಲೇ ತೋಟದ ಬೆಳೆಗಳಲ್ಲಿ ತೋಟವನ್ನು ಸ್ವಚ್ಛವಾಗಿ ಮಾಡಲಿಕ್ಕೆ ಜೂನ್ ಮೊದಲನೇ ವಾರ ಅಥವಾ ಜೂನ್ 10ನೇ ತಾರೀಕು ತನಕ ಅವರು ಕಾಯ್ತಾ ಇದ್ರು. ಆದರೆ ಈಗ ಆಲ್ರೆಡಿ ಪೂರ್ವ ಮುಂಗಾರು ಪ್ರಾರಂಭ ಆಗಿರೋ ಒಂದು ಸೂಚನೆ ಇರೋದ್ರಿಂದ ನಮಗೇನಪ್ಪ ಅಂತ ಹೇಳಿದ್ರೆ ಈಗ ಆಲ್ರೆಡಿ ನಾವು ತೋಟಗಳನ್ನು ಸ್ವಚ್ಛ ಮಾಡಿ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಲಿಕ್ಕೂ ಸಹ ಇದು ಉತ್ತಮವಾದಂತಹ ಒಂದು ಮಳೆ. ಯಾಕೆಂದ್ರೆ ಸಾಮಾನ್ಯವಾಗಿ ರೈತ ಬಾಂಧವರು ಏನ್ ಮಾಡ್ತಾರೆ ಅಂದ್ರೆ ಅಡಿಕೆ ತೋಟಗಳಿಗೆ ಈಗ ಗೊಬ್ಬರವನ್ನು ಕೊಡಬೇಕು ಅಂತಂದ್ರೆ ಜೂನ್ ಮೊದಲನೇ ವಾರ ಜೂನ್ ಎರಡನೇ ವಾರ ತನಕ ಕಾಯ್ಬೇಕಿತ್ತು. ತೋಟ ಸ್ವಚ್ಛ ಮಾಡಿ ಸುಮಾರು ಒಂದು ವಾರ ಆದ ನಂತರ ಪೋಷಕಾಂಶಗಳನ್ನು ನೀಡ್ತಾ ಇದ್ರು. ಈಗ ಇನ್ನೇನು ಇನ್ನೊಂದು 3-4 ದಿವಸ ನಮಗೆ ಈ ಒಂದು ಚಂಡಮಾರುತ ನಿಂತ ಆದ ತಕ್ಷಣ ಒಂದು 5-6 ದಿವಸಗಳ ಕಾಲ ನಮಗೆ ಬರವು ಸಿಗ್ತದೆ. ಅದಾದ ನಂತರ ನಾವು ಜೂನ್ ಮೊದಲನೇ ವಾರ ಯಾಕೆ ಮೇ ತಿಂಗಳ ಕೊನೆ ವಾರದಲ್ಲೇ ನಾವು ತೋಟಗಳಿಗೆ ಪೋಷಕಾಂಶಗಳನ್ನು ನೀಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇದು ಒಂದು ಉತ್ತಮವಾದಂಥ ಒಂದು ಮಳೆ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ. ಈಗ ತೋಟಗಾರಿಕೆ ಬೆಳೆಗಳಲ್ಲಿ ಒಂದು ಕರೆ ಇದೆ, ಕರೆ ನಂತರ ನಾವು ಮುಂದುವರಿಸೋಣ. ಹಲೋ ಹಲೋ ನಮಸ್ತೆ. ಲೈನ್ನಾಗಿದ್ದೀವಿ. ಹೇಳಿ, ತಮ್ಮ ಹೆಸರು ಹೇಳಿ. ಯಾರು ಎಲ್ಲಿಂದ ಕರೆ ಮಾಡ್ತಾರೆ? ಹಲೋ ಹಲೋ ಹೇಳಿ, ಯಾರು? ಬಿಸಿಲಿದ್ದ ಸರ್. ತಮ್ಮ ಹೆಸರು ಹೇಳಿ. ಶಂಕರಗೌಡ ಸರ್. ಶಂಕರಗೌಡ್ರ, ಪ್ರಶ್ನೆ ಕೇಳಿ. ಅದೇ ಸರ್, ಕೆಲವು ಗಿಡಗಳು ಒಣಗದು ಇದಾಗದು ಗರಿ ಇದಾಗದು. ಯಾವ್ದ್ರಲ್ಲಿ, ಯಾವ ಬೆಳೆನಲ್ಲಿ ಶಂಕರಗೌಡ್ರೆ? ಅಡಿಕೆ ಸರ್. ಅಡಿಕೆ ಬೆಳೆನಲ್ಲಿ. ಓಕೆ, ಎಷ್ಟು ವರ್ಷದ ಅಡಿಕೆ ಬೆಳೆ ಶಂಕರಗೌಡ್ರೆ? ಈಗ 5-6 ವರ್ಷ ಸರ್. 5-6 ವರ್ಷ. ಓಕೆ, 5-6 ವರ್ಷಗಳಲ್ಲಿ ತುದಿ ಗರಿ ಉಣಗ್ತಕ್ಕಂಥದ್ದು ಮತ್ತೆ ಗರಿಗಳಲ್ಲಿ ಸ್ವಲ್ಪ ಕೆಂಪಾಗ್ತಕ್ಕಂಥದ್ದು ಕಾಮನ್ ಆಗಿ ಎಲ್ಲಾ ತೋಟಗಳಲ್ಲಿ ಕಂಡು ಬಂದಿದೆ. ಇದೇನಕ್ಕಾಗಿ ತಪ್ಪ ಅಂತ ಹೇಳಿದ್ರೆ, ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಸ್ವಲ್ಪ ತೊಂದರೆ ಆದಾಗ ಈ ತರ ಬರುತ್ತೆ. ಮತ್ತೆ ಉಷ್ಣಾಂಶ ಜಾಸ್ತಿ ಆದಾಗ ನಮಗೆ ಬಿಳಿ ನುಸಿ ಅಂತಕ್ಕಂಥ ಒಂದು ಕೀಟದ ಬಾಧೆ ಈಗ ನಮ್ಮ ತೋಟಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಅದರಿಂದ ಹಾಗಾಗಿರುತ್ತೆ. ನೀವೇನ್ ಮಾಡಿ ಅಂತಂದ್ರೆ, ಈಗ ಮಳೆ ಆಗಿದೆ, ಇನ್ನೊಂದು 4-5 ದಿವಸ ಬಿಟ್ಟು ಬರವು ಸಿಕ್ಕಮೇಲೆ ತೋಟವನ್ನ ಉಳುಮೆ ಮಾಡಿ. ಉಳುಮೆ ಮಾಡಿದ ತಕ್ಷಣ ನಮಗೆ ಅದಕ್ಕೆ 5 ವರ್ಷದ ತೋಟ ಅಂದ್ರೆ ಪೋಷಕಾಂಶ ನೀಡಲಿಕ್ಕೆ ಇದು ಸೂಕ್ತವಾಗಿರ್ತಕ್ಕಂಥ ಸಮಯ. ನೀವು ಸಂಯುಕ್ತ ಗೊಬ್ಬರಗಳಾಗಿರ್ತಕ್ಕಂಥ 10-26 ಗೊಬ್ಬರ ಬರುತ್ತೆ. ಅದನ್ನ ಸುಮಾರು 150 ಗ್ರಾಂ ಒಂದು ಗಿಡಕ್ಕೆ ಕೊಡ್ರಿ. ಓಕೆ, ಅದನ್ನ ಕೊಟ್ಟಾಗ ನಮಗೆ ಈ ತರ ಗರಿ ಒಣಗೋದು ಇದೆಲ್ಲ ನಮಗೆ ಕಂಟ್ರೋಲ್ ಆಗುತ್ತೆ. ಜೊತೆಗೆ ಮಳೆ ಬಂದಿರೋದ್ರಿಂದ ಯಾವುದೇ ಸಿಂಪರಣೆ ಅಗತ್ಯ ಇಲ್ಲ. ರೈತರು ಸುಮ್ಸುಮ್ನೆ ಸಿಂಪರಣೆ ಮಾಡಬಾರ್ದು, ಯಾಕೆಂದ್ರೆ ಗರಿ ಒಣಗುತ್ತೆ ಅಂದ ತಕ್ಷಣನೇ ನಾವು ಯಾವ್ದಾದ್ರೊಂದು ರೋಗನಾಶಕ ಕೀಟನಾಶಕವನ್ನು ಸಿಂಪರಣೆ ಮಾಡ್ತೀರಿ ಇವಾಗ. ಬಟ್ ಮಳೆ ಚೆನ್ನಾಗಿ ಆಗಿರೋದ್ರಿಂದ ಯಾವುದೇ ನುಸಿ ಇದ್ರೂ ಸಹ ಅದು ಸಂಪೂರ್ಣವಾಗಿ ಮಳೆಗೆ ಸಂಪೂರ್ಣ ನಾಶ ಆಗಿರುತ್ತೆ. ಹಂಗಾಗಿ ಯಾವುದೇ ಸಿಂಪರಣೆ ಅವಶ್ಯಕತೆ ಇಲ್ಲ. ತೋಟ ಸ್ವಚ್ಛ ಮಾಡಿ, ತೋಟ ಸ್ವಚ್ಛ ಮಾಡಿಬಿಟ್ಟು 10-26 ಗೊಬ್ಬರ ಹಾಕಿ, ಜೊತೆಗೆ ಯಾವ್ದಾದ್ರು ಒಂದು ಹಸಿರೆಲೆ ಗೊಬ್ಬರದ ಬೀಜವನ್ನ ಈಗಲೇ ಚೆಲ್ಬಿಡಿ. ಸೆಣಬು ಇರ್ಬೋದು, ಡಯಾಂಚ ಇರ್ಬೋದು, ಅಲಸಂದೆ ಇರ್ಬೋದು. ಓಕೆ, ಅದನ್ನ ಹೊಲದಲ್ಲಿ ನೀವು ಚೆನ್ನಾಗಿ ಒಂದು ಪ್ರತಿ ಎಕರೆಗೆ 15-20 ಕೆಜಿಯಷ್ಟು ಸೆಣಬು ಅಥವಾ ಡಯಾಂಚವನ್ನ ಉಗ್ಗಿಬಿಡ್ರಿ. 45 ದಿವಸಗಳಾದ್ಮೇಲೆ ಅದನ್ನ ಕಟಾವು ಮಾಡ್ರಿ. ಅಲ್ಲಿಗೆ ನಿಮ್ಮ ತೊಂದರೆ ಸಂಪೂರ್ಣವಾಗಿ ನಿಯಂತ್ರಣ ಆಗುತ್ತೆ. ಒಳ್ಳೇದು ಶಂಕರಗೌಡ್ರೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಸರ್, ತಾವು ಹೇಳಿದ್ರೆ ಅಂದ್ರೆ ಈಗ ಏನು ಪೋಷಕಾಂಶಗಳನ್ನು ಕೊಡಬಹುದು ಅಂತೇಳಿ. ಈಗ ಸಾಮಾನ್ಯವಾಗಿ ನೀವು ಅಡಿಕೆ ಕೊಡ್ಬೋದು, ಬೇರೆ ಈ ಮಾವು ಇನ್ನೂ ಫಸಲು ಇರುತ್ತೆ ಗಿಡಗಳಲ್ಲಿ ಅಂತ ಹೇಳ್ಬೋದು. ಯಾವ ರೀತಿ ಕೊಡಬೇಕು ಮಾವಿಗಾಗಲಿ ಅಥವಾ ಅಡಿಕೆಗಾಗಲಿ? ಮಾವು ಬೆಳೆಗಾರರಿಗೆ ಒಂದು ವಿಶೇಷ ಸೂಚನೆ ಏನಪ್ಪಾ ಅಂತಂದ್ರೆ, ಈ ವರ್ಷ ಒಂದು ಕರೆ ಇದೆ ಸರ್, ಆಮೇಲೆ ಮಾತಾಡಿ. ಹಲೋ ಹಲೋ ನಮಸ್ತೆ. ನಮಸ್ಕಾರ. ಹೇಳಿ, ತಮ್ಮ ಹೆಸರು ಹೇಳಿ. ಹಲೋ, ತಮ್ಮ ಹೆಸರು ಯಾರು? ಯಾರು ತಾವ? ನಮಸ್ಕಾರ ಸರ್, ನಾನು ಜಗದೀಶ್ ಅಂತ, ಚಳ್ಳಕೆರೆ ತಾಲೂಕಿನಿಂದ ಸರ್. ಜಗದೀಶ್ ಹೇಳಿ, ಕೇಳಿ, ಪ್ರಶ್ನೆ ಕೇಳಿ ಜಗದೀಶ್. ಸರ್, ನಾವು ಈಗ ಒಂದು ಬೋರ್ ಹಾಕ್ಸಿದೀವಿ, ತೋಟಗಾರಿಕೆ ಬೆಳೆಗಳು ಬೆಳಿಬೇಕು ಅಂತ ಇದ್ವಿ. ಯಾವ್ದು ಲಾಭದಾಯಕ ಬೆಳೆ ಸರ್? ನಿಮ್ಮ ಮಣ್ಣು ಯಾವ ರೀತಿ, ನಿಮ್ಮ ಮಣ್ಣು ಯಾವ ರೀತಿ ಇದೆ ಜಗದೀಶ್? ಕೆಂಪು ಇದೆ ಸರ್, ಒಂದ್ 4 ಎಕರೆ, ಒಂದ್ 4 ಎಕರೆ ಕಪ್ಪು ಬಿಳಿ ಮಿಶ್ರತೆ ಬರುತ್ತೆ ಸರ್. ಕಪ್ಪು ಬಿಳಿ ಮಿಶ್ರತೆ, ಮಸಾರೆ ಜಮೀನ್ ಅಂತ ಹೇಳ್ತೀವಲ್ಲ ಆ ತರ ಇದೆ. ಹೌದಾ? ನಮ್ಮ ಒಂದು ಸಲಹೆ ಏನಪ್ಪ ಅಂತಂದ್ರೆ, ಬೋರ್ ಹಾಕ್ಸಿರೋದ್ರಿಂದ ನಿಮ್ದು ಚಳ್ಳಕೆರೆ ಭಾಗದಲ್ಲಿ ಸ್ವಲ್ಪ ನೀರಿನ ಒಂದು ನೀರಿನಲ್ಲಿ ಇರ್ತಕ್ಕಂಥ ಲವಣಾಂಶ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಮೊದಲು ಮಣ್ಣು ಮತ್ತೆ ನೀರಿನ ಒಂದು ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ. ಅದಾದ ನಂತರ ಸೂಕ್ತವಾದ ತೋಟಗಾರಿಕೆ ಬೆಳೆಗಳಂದ್ರೆ ನಿಮ್ಮ ಭಾಗಕ್ಕೆ ಹಣ್ಣಿನ ಬೆಳೆಗಳು. ಹಣ್ಣಿನ ಬೆಳೆಗಳಲ್ಲಿ ವಿಶೇಷವಾಗಿ ನಮಗೆ ಮಾವು ಇರ್ಬೋದು, ಸಪೋಟ ಇರ್ಬೋದು, ದಾಳಿಂಬೆ ಇರ್ಬೋದು, ಹಲಸು, ನೇರಳೆ, ಈ ತರ ಬೆಳೆಗಳನ್ನು ಬೆಳೀಲಿಕ್ಕೆ ಸೂಕ್ತವಾದಂತಹ ಪ್ರದೇಶ. ಜೊತೆಗೆ ತೆಂಗು ಬೆಳೀಲಿಕ್ಕೆ ನಿಮ್ಮಲ್ಲಿ ಸೂಕ್ತವಾದಂತಹ ಒಂದು ವಾತಾವರಣ ಇದೆ. ಓಕೆನಾ? ಸೊ ಮಣ್ಣು ನೀರಿನ ಪರೀಕ್ಷೆ ಆಧಾರದ ಮೇಲೆ ನಿಮ್ಗೆ ಏನ್ ಫಲಿತಾಂಶ ಬರುತ್ತೆ ಅದನ್ನ ನೋಡ್ಕೊಂಡ್ಬಿಟ್ಟು ಈ ಬೆಳೆಗಳನ್ನ ನಿರ್ಧಾರ ಮಾಡಿ, ನಿಮಗೆ ಉತ್ತಮವಾದಂತಹ ಒಂದು ಲಾಭದಾಯಕ ಬರುತ್ತೆ. ಜೊತೆಗೆ ಸಮಗ್ರ ಕೃಷಿಯನ್ನ ಅಳವಡಿಕೆ ಮಾಡಿ ನಿಮ್ಮಲ್ಲಿ. ಯಾಕೆಂತಂದ್ರೆ ಅದು ತುಂಬಾ ಉಷ್ಣಾಂಶ ಇರತಕ್ಕಂಥ ಪ್ರದೇಶ ಆಗಿರೋದ್ರಿಂದ ಸ್ವಲ್ಪ ಸಮಗ್ರ ಕೃಷಿ ಕಡೆಗೆ ಒತ್ತು ಕೊಟ್ಟು ತೋಟ ಮಾಡಿದ್ರೆ ತುಂಬಾ ದೀರ್ಘಕಾಲದವರೆಗೆ ಆ ಪ್ರದೇಶದಲ್ಲಿ ನಾವು ತೋಟಗಾರಿಕೆ ಬೆಳೆಗಳನ್ನ ನಿರ್ವಹಣೆಯನ್ನ ಮಾಡಬಹುದು. ಸಮಗ್ರ ಕೃಷಿ ಅಂದ್ರೆ ಯಾವ ಬೆಳೆಗಳನ್ನ ಆಯ್ಕೆ ಮಾಡಿ? ಹೌದು, ಹಣ್ಣಿನ ಬೆಳೆಗಳು, ಅದರಲ್ಲಿ ಜೊತೆಗೆ ಅರಣ್ಯ ಬೆಳೆಗಳು, ಅದರಲ್ಲಿ ತೋಟಗಾರಿಕೆ ತೋಟಪಟ್ಟಿ ಬೆಳೆಗಳು, ಓಕೆ, ಅದರ ನಡುವೆ ಅಂತರ್ಬೆಳೆಯಾಗಿ ನಾವು ತರಕಾರಿ ಬೆಳೆಗಳು, ಈ ರೀತಿ ಮಾಡೋದ್ರಿಂದ ನಮಗೆ ಉತ್ತಮವಾದಂತಹ ಆದಾಯವನ್ನು ಪಡೀಲಿಕ್ಕೆ ನಮಗೆ ಅನುಕೂಲವಾಗುತ್ತೆ. ಸ್ವಲ್ಪ ಮೋಸಂಬಿ ಪೇರ್ಲ ಹಾಕಂತ ಇದೀನಿ. ಖಂಡಿತವಾಗ್ಲೂ ಮಾಡಬಹುದು, ಖಂಡಿತ ಮಾಡಬಹುದು. ಮೋಸಂಬಿ ಪೇರ್ಲವನ್ನು ಮಾಡಬಹುದು. ಪೇರ್ಲ ಮಾಡೋದಾದ್ರೆ ಸ್ವಲ್ಪ ಏನ್ ಮಾಡಿ ಅಂತಂದ್ರೆ, ಈ ಅಧಿಕ ಸಾಂದ್ರ ಬೇಸಾಯ ಪದ್ಧತಿ ಅಂತ ಕರಿತೀವಿ ನಾವು, ಅಂದ್ರೆ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂತ ಕರಿತೀವಿ, ಆ ಮೆಥಡ್ ಅಲ್ಲಿ ಮಾಡಿ ನಿಮಗೆ ಲಾಭದಾಯಕ ಇನ್ನೂ ಹೆಚ್ಚಾಗುತ್ತೆ. ಖಂಡಿತ ಖಂಡಿತ ಮಾಡಬಹುದು. ಹತ್ತು ಹತ್ತು ನಾಟಿ ಮಾಡಿ ಆಮೇಲೆ ಪ್ರತಿ ವರ್ಷ ಅದಕ್ಕೆ ನಾವು ಪ್ರೂನಿಂಗ್ ಅಂತ ಒಂದು ಕೃಷಿ ಚಟುವಟಿಕೆ ಮಾಡ್ತೀವಿ. ತಮ್ಗೆ ಗೊತ್ತಿರಬಹುದು ಗಿಡಗಳನ್ನ ಸವರುವುದು, ಅದನ್ನು ಮಾಡಿದ್ರೆ ಮಾತ್ರ ಪ್ರತಿ ವರ್ಷದಲ್ಲೂ ನಾವು ಪೇರಣೆಯಲ್ಲಿ ಉತ್ತಮವಾದಂತಹ ಇಳುವರಿ ತೆಗಿಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಮೋಸಂಬಿ ಪೇರ್ಲ ಲಾಭದಾಯಕ ಬೆಳೆಗಳು? ಖಂಡಿತ ಲಾಭದಾಯಕ ಬೆಳೆಗಳು ಜಗದೀಶ್ ಅವರೇ, ಮಾಡಬಹುದು ನಾವು. ಧನ್ಯವಾದ ಜಗದೀಶ್. ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ ಹಲೋ, ಕರೆ ವ್ಯತ್ಯಾಸ ಆಗಿದೆ ಸರ್. ನಾವು ಮಾವಿನ ಬಗ್ಗೆ ಮಾತಾಡ್ತಾ ಇದ್ವಿ. ಮಾವಿನ ಬೆಳೆ ಈಗ ಆಲ್ರೆಡಿ ನಮಗೆ ಒಂದೂವರೆ ತಿಂಗಳು ಲೇಟ್ ಆಗಿ ಬಂದಿದೆ. ತಾವು ಹೇಳದಂಗೆ ನವೆಂಬರ್ ತಿಂಗಳಲ್ಲಿ ನಮಗೆ ಮಳೆ ಬಂದಂತ ಸಂದರ್ಭದಲ್ಲಿ ಎಲ್ಲಿ ನಮಗೆ ಹೂ ಬರಬೇಕಿತ್ತು ಆ ಭಾಗದಲ್ಲಿ ನಮಗೆ ಚಿಗುರು ಬಂದಿದೆ. ಹಂಗಾಗಿ ನಮಗೆ ಸ್ವಲ್ಪ ವ್ಯತ್ಯಾಸ ಆಗಿರೋದ್ರಿಂದ ನಮ್ಗೇನಪ್ಪ ಅಂತಂದ್ರೆ, ಬಹಳ ವಿಶೇಷವಾಗಿ ಈ ವರ್ಷ ಮಾವು ಬೆಳೆಗಾರರು ಮಾವಿನ ಹಣ್ಣಿನ ಕಟಾವು ಮುಗಿದ ನಂತರ ಪೋಷಕಾಂಶ ನಿರ್ವಹಣೆಯನ್ನು ಮಾಡಿದ್ರೆ ಉತ್ತಮ. ಕರೆ ಅದೇ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ. ಬಸವರಾಜ್ ಚಿಕ್ಕಗೊಂಡನಾಡಿ. ಬಸವರಾಜ್ ಅವರೇ, ತಮ್ಮ ಪ್ರಶ್ನೆ. ತೆಂಗಿನ ಮರ ಈಗ ಒಂದು ಆರ್ ಏಳು ವರ್ಷದ ಮರ ಸರ್, ಈಗ ಓಕೆ, ಅದು ಕಾಯೆಲ್ಲ ಸ್ವಲ್ಪ ಚುಕ್ ಚುಕ್ಕಿ ಆಗ್ತಾ ಇತ್ತು. ತೆಂಗಿನ ಮರದಲ್ಲಿ ಕಾಯಿ ಚುಕ್ಕಿ ಆಗೋದಂದ್ರೆ ನುಸಿ ಟೈಪ್ ಆಗ್ತಾ ಇದೆಯಾ ಅಥವಾ ಕಾಯಿ ಮೇಲೆ ಏನಾದ್ರೂ ರಂಧ್ರಗಳು ಆತರ ಏನಾದ್ರು ಆಗ್ತಾ ಇದೆಯಾ? ರಂಧ್ರ ಏನಿಲ್ಲ ಸರ್, ಮೇಲೆ ಕಾಯಿ ಮೇಲೆಲ್ಲ ಚುಕ್ಕಿ ಚುಕ್ಕಿ ಚುಕ್ಕಿ ಬರಲ್ಲ ಸರ್ ಕಾಯಿ. ಆ ಇಳುವರಿ ಇಲ್ಲ ನೋಡಿ. ನಿಮಗೇನಾಗಿದೆ ಅಂತಂದ್ರೆ, ತೆಂಗಿನಲ್ಲಿ ಈಗ ಆ ಏಜ್ ಅಲ್ಲಿ ಆರಿಂದ ಏಳು ವರ್ಷದ ವಯಸ್ಸಿದೆ ಅಂತ ಹೇಳಿದ್ರೆ ಸ್ವಲ್ಪ ಪೋಷಕಾಂಶದ ಕೊರತೆ ಇರುತ್ತೆ. ನೀವೇನ್ ಮಾಡಿ ಅಂದ್ರೆ, ಈಗ ಮಳೆ ನಿಂತ ತಕ್ಷಣನೇ ಸ್ವಲ್ಪ ಬೇವಿನ ಹಿಂಡಿ, ಒಂದು ಗಿಡಕ್ಕೆ 4 ಕೆಜಿ ಬೇವಿನ ಹಿಂಡಿ ಅಥವಾ ಬೇವಿನ ಪೌಡರ್ ಅನ್ನು ಹಾಕಿ, ಅದರ ಜೊತೆಗೆ ಸ್ವಲ್ಪ ಕಾಂಪ್ಲೆಕ್ಸ್ ಗೊಬ್ಬರ 10-26 ಅಥವಾ 15-15 ಕಾಂಪ್ಲೆಕ್ಸ್ ಗೊಬ್ಬರವನ್ನ ಒಂದು 1/4 ಕೆಜಿಯಷ್ಟು ಕೊಡ್ರಿ. ಓಕೆ, ಅದನ್ನ ಕೊಡ್ರಿ. ಅವೆರಡನ್ನ ಈ ಸಲ ನಿರ್ವಹಣೆ ಮಾಡಿ, ಮತ್ತೆ ಮುಂಗಾರಿಗೆ ಮತ್ತೆ ಪೋಷಕಾಂಶಗಳನ್ನ ನೀವು ಇದನ್ನ ರಿಪೀಟ್ ಮಾಡಿ. ಸೊ ಏನಾಗುತ್ತೆ ಅಂದ್ರೆ, ಸ್ಟಾರ್ಟಿಂಗ್ ಆಗಿ ಪ್ರಥಮವಾಗಿ ನಮಗೆ ಫಸಲಿ ಬಂದಂತ ಮರಗಳೇನಿದಾವೆ ಆ ಮರಗಳಲ್ಲಿ ಈ ರೀತಿ ಉದುರತಕ್ಕಂಥ ಒಂದು ಸಂಭವ ಜಾಸ್ತಿ ಇರುತ್ತೆ. ಓಕೆ, ಸೊ ಇದನ್ನ ನಿರ್ವಹಣೆ ಮಾಡಿ ಖಂಡಿತ ಆಗುತ್ತೆ. ಮತ್ತೆ ನೀರನ್ನ ಆದಷ್ಟು ನೋಡಿಕೊಡ್ರಿ. ನೀರು ಜಾಸ್ತಿ ಆದಾಗೂ ಸಹ ಕಪ್ಪು ಚುಕ್ಕೆಗಳು ತೆಂಗಿನಲ್ಲಿ ಬರೋದು ಕಾಮನ್ ಆಗಿರುತ್ತೆ. ಹೆಚ್ಚಿನ ನೀರನ್ನು ಕೊಡಬೇಡಿ. ಮಾಯಿಶ್ಚರ್ ಮೇಂಟೈನ್ ಮಾಡಿದ್ರೆ ಸಾಕು, ಅಂದ್ರೆ ತೇವಾಂಶ ಕಾಪಾಡುವಷ್ಟು ನೀರನ್ನು ಕೊಟ್ರೆ ಸಾಕು. ಓಕೆ, ಒಳ್ಳೇದೇ ಬಸವರಾಜ್. ಮುಂದಿನ ಒಂದು ಕರೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ ಯಾರು? ನಾನು ನಿಂಗಾನಾಯ್ಕ ಅಂತ. ಹೌದಾ, ಲಮ್ಮಾಣಿಯಿಂದ. ನಿಂಗಾನಾಯ್ಕ ಅವರೇ, ಹೇಳಿ ಪ್ರಶ್ನೆ ಕೇಳಿ. ಆರಾಮಿದ್ದೀವಿ. ಪ್ರಶ್ನೆ ಕೇಳಿ ನಿಂಗಾನಾಯ್ಕ ಅವರೇ. ಸರ್, ನಮ್ದು ತೋಟಗಾರಿಕೆ ಬೆಳೆಯಲ್ಲಿ ನಮ್ದು ಸೀತಾಫಲ ಇದೆ, ಹೈಬ್ರಿಡ್ ಸೇರಿಸಿದ್ದು. ಓಕೆ, ಅದರಲ್ಲಿ ಒಂದು ಮಿಲಿ ಬಗ್ ಅಂತ ಬರುತ್ತೆ, ಬಿಳಿ ಸಿಗಣೆ ಅಂತ. ಓ, ಮಿಲಿ ಬಗ್, ಅದು ನಮಗೆ ತುಂಬಾ ಡ್ಯಾಮೇಜ್ ಮಾಡ್ತಕ್ಕಂತ ಒಂದು ಕೀಟ. ಅದರ ಬಗ್ಗೆ ನಿರ್ವಹಣೆ ಯಾವತರ ಮಾಡ್ಬೇಕಂತ ಸ್ವಲ್ಪ ನಮಗೆ ಬಹಳ ಬಹಳ ಸಿಂಪಲ್ ಇದೆ ನಿಂಗ ನಾಯ್ಕ್ರೆ. ಏನ್ ಗೊತ್ತಾ, ಉಷ್ಣಾಂಶ ಜಾಸ್ತಿ ಆದಾಗ ಬೇಸಿಗೆನಲ್ಲಿ ಎಸ್ಪೆಷಲಿ ಸೀತಾಫಲ, ಸೀಬೆ ಮತ್ತೆ ದಾಸವಾಳ ಇಂತಹ ಬೆಳೆಗಳಿಗೆ ಬಹಳ ಈ ಮೀಲಿ ಬಗ್ಗೆ ಅಂತ ಕರಿತೀವಲ್ಲ ಅದು ಬರುತ್ತೆ. ಇದನ್ನ ನಿರ್ವಹಣೆ ಹೇಗ್ ಮಾಡ್ಬೇಕು ಅಂದ್ರೆ, ಅದು ಹುಳ ಇದೆಯಲ್ಲ, ಆ ಹುಳದ ಮೇಲೆ ಒಂದು ವ್ಯಾಕ್ಸಿ ಕೋಟ್ ಅಂತ ಇರುತ್ತೆ, ಅಂದ್ರೆ ಒಂದು ಅಂಟು ಒಂದು ಚರ್ಮ ಇರುತ್ತೆ. ನೀವೇನೇ ಔಷಧಿ ಸಿಂಪರಣೆ ಮಾಡಿದ್ರು ಆ ಅಂಟು ಚರ್ಮ ಒಳಗಡೆ ಹೋಗೋದಿಲ್ಲ. ಇದು ನಿರ್ವಹಣೆ ಬಹಳ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಏನಪ್ಪ ಅಂತಂದ್ರೆ, ಮೊದಲು ಒಂದು ಶಾಂಪು ಹಾಕೊಂಡು ಬರೇ ನೀರಲ್ಲಿ ಅಥವಾ ಸೋಪಿನ ನೀರನ್ನ ಅದಕ್ಕೆ ಸಿಂಪರಣೆ ಮಾಡಬೇಕು ಮೊದಲನೇ ದಿವಸ. ಓಕೆ, ಅದಾದ ಮೇಲೆ ಎರಡನೇ ದಿವಸ ನಾವೇನ್ ಮಾಡ್ಬೇಕು ಅಂದ್ರೆ, ನಿಮಗೆ ಕ್ಲೋಥಿಯೋನಿಡಿನ್ ಅಂತ ಒಂದು ಔಷಧಿ ಬರುತ್ತೆ. ಕ್ಲೋಥಿಯೋನಿಡಿನ್ ಅಂತ ಒಂದು ಔಷಧಿ ಬರುತ್ತೆ, ಇದನ್ನ 0.2 ಗ್ರಾಂ 1 ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡಬೇಕು. ಅಂದ್ರೆ ಉದಾಹರಣೆ ಹೇಳ್ತೀನಿ ಕೇಳಿ. 0.2 ಗ್ರಾಂ 0.2 ಅಂದ್ರೆ 15 ಲೀಟರ್ ಕ್ಯಾನ್, 15 ಲೀಟರ್ ಕ್ಯಾನ್ ಇತ್ತು ಅಂದ್ರೆ 3 ಗ್ರಾಂ ಹಾಕೋಬೇಕು. ಓಕೆನಾ, ಇದನ್ನ ಹಾಕೊಂಡು ಅದೊಂದನ್ನೇ ಸಿಂಪರಣೆ ಮಾಡಿ ಕಂಟ್ರೋಲ್ ಆಗುತ್ತೆ. ಇದನ್ನ ಸಿಂಪರಣೆ ಮಾಡಿದ 15 ದಿವಸಗಳ ನಂತರ 10,000 PPM ಇರತಕ್ಕಂತ ಒಂದು ಬೇವಿನ ಎಣ್ಣೆ ಸಿಗುತ್ತೆ, 10,000 PPM ಬೇವಿನ ಎಣ್ಣೆ. ಆ ಬೇವಿನ ಎಣ್ಣೆಯನ್ನ 2 ml 1 ಲೀಟರ್ ನೀರಿಗೆ ಹಾಕೊಂಡು ಒಂದು ಕ್ಯಾನಿಗೆ 1-2 ಸ್ಪೂನ್ ಯಾವ್ದಾದ್ರು ಒಂದು ಸೋಪಿನ ಪೌಡರ್ ಹಾಕೊಂಡು ನೀವು ಸಿಂಪರಣೆ ಮಾಡಿ, ನಿಮಗೆ 20-25 ದಿವಸದಲ್ಲಿ ಒಂದೇ ಒಂದು ಮೀಲಿ ಬಗ್ಗು ಸಹ ನಿಮ್ಮ ತೋಟದಲ್ಲಿ ಇರೋದಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಇನ್ನೊಂದು ಪ್ರಶ್ನೆ ಇದೆ ನಮ್ದು. ಹೇಳಿ ಹೇಳಿ ಕೇಳಿ ಕೇಳಿ ಸರ್. ನಾನು ಅರಿಶಿನ ಹಾಕಿದ್ದೀನಿ 1.5 ಎಕರೆ, ಅದು ಈಗ ಹಾಕಿ ಒಂದು 20 ದಿವಸ ಆಗಿದೆ. ಓಕೆ, ಅದ್ರದ್ದು ಇದು ನಿರ್ವಹಣೆ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸಿಂಪಲ್ ಆಗಿ ಹೇಳ್ತೀನಿ, 20 ದಿವಸ ಆಗಿದೆ ಅಂದ್ರೆ ಈಗ ಮಳೆ ಬರ್ತಾ ಇದೆ, ಮಳೆ ಬಂದಂತ ಮೊಳಕೆ ಆಗ್ತಾ ಇದೆ, ಮೊಳಕೆ ಆಗ್ತಾ ಇದೆ, ಮಳೆನೂ ಬರ್ತಾ ಇದೆ. ಹಂಗಾಗಿ ತೇವಾಂಶ ಜಾಸ್ತಿ ಆದಾಗ ಇದು ಗಡ್ಡೆ ಕೊಳೆ ರೋಗ ಬರ್ತಕ್ಕಂತ ಎಲ್ಲಾ ಲಕ್ಷಣಗಳು ಇರುತ್ತೆ. ಹಾಗಾಗಿ ಇಮಿಡಿಯೇಟ್ಲಿ ಮಳೆ ನಿಂತ ತಕ್ಷಣ ಕಾಪರ್ ಆಕ್ಸಿ ಕ್ಲೋರೈಡ್ ಕೇಳಿದಿರಾ, ಬ್ಲೈಟಾಕ್ಸ್ ಅಂತ ಸಿಗುತ್ತೆ ಕಾಪರ್ ಆಕ್ಸಿ ಕ್ಲೋರೈಡ್, ಒಂದು ಶಿಲೀಂಧ್ರ ಟ್ರೀಟ್ಮೆಂಟ್ ಮಾಡಿ ಹಾಕಿದೀನಿ. ಆದ್ರೂ ಸಹ ಟ್ರೀಟ್ಮೆಂಟ್ ಮಾಡಿದ್ರೂ ಸಹ ಮಳೆ ಜಾಸ್ತಿ ಆಗಿರೋದ್ರಿಂದ ನೀವು ಸಿಒಸಿ ಪೌಡರ್ ಅನ್ನ 3 ಗ್ರಾಂ 1 ಲೀಟರ್ ನೀರಿಗೆ ಬೆರೆಸಿ ಒಂದ್ಸಾರಿ ಬೆಡ್ಡಿಗೆಲ್ಲ ಸಿಂಪರಣೆ ಮಾಡಿ. ಇದರಿಂದ ಯಾವುದೇ ಶಿಲೀಂಧ್ರ ಬರಲಿಕ್ಕೆ ಅದು ಅವಕಾಶವನ್ನು ಕೊಡೋದಿಲ್ಲ. ಕಾಪರ್ ಆಕ್ಸಿ ಕ್ಲೋರೈಡ್ ಅಂತಕ್ಕಂತ ಒಂದು ಶಿಲೀಂಧ್ರ ಸಿಒಸಿ, ಹೌದು ಮಾಡಿ, ಇಮಿಡಿಯೇಟ್ಲಿ ಮಾಡಿ. ನಿಂಗನಾಯ್ಕೆ ಅವರೇ ನಮಸ್ಕಾರ ಸರ್. ಅದು ನಾವು ಮಾವಿಂದು ಹೇಳ್ತಾ 1.5 ತಿಂಗಳು ಲೇಟ್ ಆಗಿದೆ, ಹಂಗಾಗಿ ನಮಗೆ ಈ ವರ್ಷ ಆಲ್ಮೋಸ್ಟ್ ಜೂನ್ ಕೊನೆಯ ತಿಂಗಳವರೆಗೆ ನಮಗೆ ಮಾವಿನ ಹಣ್ಣು ಲಭ್ಯ ಇರ್ತದೆ ಮಾರ್ಕೆಟ್ ಅಲ್ಲಿ. ಜೊತೆಗೆ ಈ ವರ್ಷ ನಾವು ಪ್ರೂನಿಂಗ್ ಮಾಡ್ಕೊಳ್ತಕ್ಕಂತ ಅವಶ್ಯಕತೆ ಎಲ್ಲಾ ರೈತರಿಗೂ ಇದೆ, ಯಾಕೆಂದ್ರೆ ನವೆಂಬರ್ ಚಿಗುರು ಬಂದಿದೆ ಮತ್ತೆ ಈ ಮುಂದೆ ಚಿಗುರು ಬರುತ್ತೆ. ಹಂಗಾಗಿ ಮೊದಲು ಏನಪ್ಪಾ ಅಂತಂದ್ರೆ, ರೈತರು 25% ಅಥವಾ 30% ತನ್ನ ಗಿಡದಲ್ಲಿರ್ತಕ್ಕಂಥ ರೆಂಬೆಗಳನ್ನ ಕತ್ತರಿಸಬೇಕು. ಯಾವ ರೀತಿ ಕತ್ತರಿಸಬೇಕು ಅಂತಂದ್ರೆ, ಆ ಒಂದು ಮಾವಿನ ಮರದ ಬುಡಕ್ಕೆ ಸೂರ್ಯನ ಕಿರಣ ತಾಕುವ ಹಾಗೆ ಕತ್ತರಿಸಬೇಕು. ಅದನ್ನ ನಾವು ಸೆಂಟ್ರಲ್ ಲೀಡರ್ ಅಥವಾ ಓಪನ್ ಸೆಂಟರ್ ಅಂತ ಕರಿತೀವಿ. ಆ ರೀತಿ ಕತ್ತರಿಸಿದಾಗ ಏನಾಗುತ್ತೆ ಅಂದ್ರೆ, ಒಳಗಡೆ ಇರತಕ್ಕಂಥ ರೆಂಬೆ ಕೊಂಬೆಗಳಲ್ಲಿ ಕಾಯಿ ಮುಂದಿನ ವರ್ಷ ಬರಲಿಕ್ಕೆ ಅದು ನಮಗೆ ಅನುಕೂಲ ಆಗುತ್ತೆ. ಅದನ್ನ ನಾವು ಫಾಲೋ ಮಾಡಬೇಕು. ಒಂದು ಕರೆ ಇದೆ. ಹಲೋ ಹಲೋ ಹಲೋ ನಮಸ್ತೆ. ನಮಸ್ಕಾರ ಸರ್, ಹೇಳಿ ತಮ್ಮ ಹೆಸರು? ಪರಮೇಶ್ವರಯ್ಯ ಅಂತ ಸರ್, ನೀತಿಗೆರೆಯಿಂದ. ಚೆನ್ನಾಗಿರುತ್ತಲ್ಲ ಸರ್, ಹೇಳಿ ಹೇಳಿ ತಮ್ಮ ಪ್ರಶ್ನೆ ಹೇಳಿ ಸರ್. ಈಗ 2ನೇ ಕಂತಿನ ಗೊಬ್ಬರ ಈಗ ಕೊಡ್ಬೋದಾ? ಯಾವ್ದಕ್ಕೆ? ಅಡಿಕೆಗೆ. ಅಡಿಕೆಗೆ ಈಗ ಕೊಡ್ತಕ್ಕಂಥದ್ದು 1ನೇ ಕಂತಿನ ಗೊಬ್ಬರ. ಹೌದು, ಈಗ ಜೂನ್ ಜುಲೈನಲ್ಲಿ ಏನ್ ಕೊಡ್ತೀವಿ ಅದು 1ನೇ ಕಂತು, ನವೆಂಬರ್ ಡಿಸೆಂಬರ್ ಕೊಡ್ತಕ್ಕಂಥದ್ದು 2ನೇ ಕಂತು. ತಮ್ದು ಎಷ್ಟು ವರ್ಷದ ತೋಟ? ಪರಮೇಶ್ವರಯ್ಯ. 8ನೇ ವರ್ಷದ್ದು. ಓಕೆ, ಭೂಮಿ ಯಾವ ರೀತಿ ಇದೆ? ಕಪ್ಪು ಭೂಮಿ? ಕಪ್ಪು ಭೂಮಿ, ಎರೆ ಭೂಮಿ. ನೋಡಿ, ಬಹಳ ರೈತ ಬಾಂಧವರು ತಿಳ್ಕೊಬೇಕಾಗಿರೋ ಮೊದಲನೇ ಪ್ರಶ್ನೆ ಇದೇನೆ. ಎರೆ ಭೂಮಿ ಆದ್ರೆ ನಾವು ಕೊಡ್ತಕ್ಕಂತ ರಸಗೊಬ್ಬರಗಳ ಒಂದು ಕ್ವಾಲಿಟಿ ಚೇಂಜ್ ಇರುತ್ತೆ. ಕೆಂಪು ಭೂಮಿ ಇದ್ರೆ ನಾವು ಕೊಡ್ತಕ್ಕಂತ ರಸಗೊಬ್ಬರಗಳ ಪ್ರಮಾಣನೂ ಚೇಂಜ್ ಇರುತ್ತೆ. ಎರೆ ಭೂಮಿ ಇತ್ತು ಅಂತಂದ್ರೆ ಅದರಲ್ಲಿ ನಮಗೆ ಸಾರಜನಕದ ಅಂಶ ಸ್ವಲ್ಪ ಕಡಿಮೆ ಇರ್ತದೆ. ಹಾಗಾಗಿ ಪರಮಶಿವರೇ ನೀವೇನ್ ಮಾಡಿ ಅಂದ್ರೆ ತೋಟ ಸ್ವಚ್ಛ ಮಾಡಿ, ತೋಟ ಸ್ವಚ್ಛ ಮಾಡಿದ ತಕ್ಷಣ ಗಿಡದಿಂದ 1.5 ಅಡಿ ದೂರದಲ್ಲಿ ನೀವು ಈಗ ಸಾವಯವ ಗೊಬ್ಬರವನ್ನಂತೂ ಕೊಟ್ಟೆ ಕೊಡ್ತೀರಾ, ಕೊಟ್ಟಿಗೆ ಗೊಬ್ಬರವನ್ನು ಏರ್ಸೋದು, ಕುರಿ ಗೊಬ್ಬರವನ್ನು ಅದನ್ನ ಕೊಡ್ತಾ ಇದ್ದೀರಾ. ಅದ್ರ ಜೊತೆಗೆ ಸ್ವಲ್ಪ ನಾವು ರಾಸಾಯನಿಕ ಗೊಬ್ಬರಗಳನ್ನ ಪೋಷಕಾಂಶಗಳ ಮೂಲಕ ಕೊಡಬೇಕಾಗುತ್ತೆ. 20 ಹಾಕಿಲ್ಲ ಅಂತಂದ್ರೆ ಏನು ಸಮಸ್ಯೆ ಇಲ್ಲ. ನೀವು ಇದನ್ನೇ ಮಾಡಿ, ಕುರಿ ರಾಸಾಯನಿಕ ಹಾಕಿಲ್ಲ, ಈ ತೆನೆ ಗೊಬ್ಬರ ಹಾಕ್ತದೆ. ಇದನ್ನ ಏನಾದ್ರು ಕೊಡಲ ಯಾವ್ದನ್ನ ಸರ್ಕಾರಿ ಗೊಬ್ಬರ, ಸರ್ಕಾರಿ ಗೊಬ್ಬರ ಕೊಡೋದಾದ್ರೆ ನೀವೇನ್ ಮಾಡಿ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ರಿ. ಯಾಕೆಂದ್ರೆ 8 ವರ್ಷದ ಗಿಡ ಅಂತಂದ್ರೆ ಅದಕ್ಕೆ ಸ್ವಲ್ಪ ಅವಶ್ಯಕತೆ ಇರುತ್ತೆ. ಇನ್ನೇನು ಆಲ್ರೆಡಿ ಫಸಲು ನಮಗೆ ಸ್ಟಾಗ್ನೇಟ್ ಆಗುವಂತ ಪರಿಸ್ಥಿತಿ ಅಂದ್ರೆ ಏನಪ್ಪಾ ಅಂದ್ರೆ ನಿಯಮಿತ ಇಳುವರಿ ಬರ್ತಕ್ಕಂತ ಏಜ್ ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ರಿ. ನೀವು 17 17 17 ಅಥವಾ 15 15 15 ಇವೆರಡರಲ್ಲಿ ಯಾವ್ದಾದ್ರು ಒಂದು 100 ರಿಂದ 150 ಗ್ರಾಂ ಕೊಡಿ ಸಾಕು. ಅಷ್ಟು ಅಷ್ಟು ಕೊಟ್ಟರೆ ಸರ್ ಓಕೆ. ಒಳ್ಳೇದು. ನಮಸ್ಕಾರ ಪರಮೇಶ್ವರಯ್ಯ ಅವರೇ. ಸರ್, ಈಗ ಮಾವು ಆಯ್ತು, ಈಗ ಈಗ ನಮ್ಮ ಇವರು ಕೇಳ್ದಂಗೆ ಅಡಿಕೆಗೆಲ್ಲ ಗೊಬ್ಬರ ಕೊಡ್ತಾರೆ ನಮ್ಮ ರೈತರ ಬಾಂಧವರು. ಈಗ ಯಾವ ಒಂದು ವಯಸ್ಸಿನ ಬೆಳೆಗೆ ಯಾವ ರೀತಿ ಗೊಬ್ಬರ ಕೊಡಬೇಕು? ಯೂಶ್ವಲಿ 5 ವರ್ಷದ ಒಳಗಿನ ಗಿಡಗಳಿದ್ರೆ, ಸಣ್ಣ ಗಿಡಗಳಿದ್ರೆ ಯಾವುದೇ ರೀತಿ ಸರ್ಕಾರಿ ಗೊಬ್ಬರ ಕೊಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಅವಕ್ಕೆ ಸಾವಯವ ಗೊಬ್ಬರಗಳ ಮೂಲಕನೇ ನಾವು ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಬಹುದು. ಈಗ 5 ವರ್ಷದಿಂದ 10 ವರ್ಷಕ್ಕೆ ಈಗೇನು ಫಸಲು ಪ್ರಾರಂಭವಾಗುತ್ತೆ ಅಂತ ಮರಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತಾ ಹೋಗ್ಬೇಕು. ಒಂದು 100 ರಿಂದ 150 ಗ್ರಾಂಗಳಷ್ಟು ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ 17 17 ಅಥವಾ 15 15 19 19 ಕೊಡ್ತಾ ಹೋಗ್ಬೋದು. ಜೊತೆಗೆ 10 ವರ್ಷದ ಮೇಲಿನ ತೋಟ ಇತ್ತು ಅಂದರೆ ನಮಗೆ ಇಳುವರಿ ಬೇಕು ಅಂದ್ರೆ, ಇಳುವರಿ ಬೇಕು ಅಂದಾಗ ನಾವೇನ್ ಮಾಡ್ಬೇಕಾಗುತ್ತೆ, ಈಗ ಹೊಲದಲ್ಲಿ ಫಲವತ್ತತೆ ಚೆನ್ನಾಗಿದ್ರೆ ಅದು ಈಗ ಪರಮಶಿವರು ಹೇಳದಂಗೆ ಅವರಲ್ಲಿ ಸ್ಟಾಕ್ ಇತ್ತು ಅಂದ್ರೆ ನಾವೇನು ಕೊಡೋ ಅವಶ್ಯಕತೆ ಇಲ್ಲ. ನಾನು ರೈತರಿಗೆ ಸಜೆಸ್ಟ್ ಮಾಡೋದು ಪ್ರತಿ 2 ವರ್ಷಕ್ಕೊಮ್ಮೆ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ, ಅದರ ಆಧಾರದ ಮೇಲೆ ಗೊಬ್ಬರವನ್ನ ಡಿಸೈಡ್ ಮಾಡಬಹುದು. ಈಗ 10 ವರ್ಷದ ಮೇಲಿನ ತೋಟ ಇತ್ತು ಅಂದ್ರೆ ನಾವೇನ್ ಮಾಡಬಹುದು ಅಂದ್ರೆ, ಈಗ ಮಳೆಗಾಲ ಚೆನ್ನಾಗಿ ಆಗಿರೋದ್ರಿಂದ ಸ್ವಲ್ಪ ಸಾರಜನಕ ಕಡಿಮೆ ಇರತಕ್ಕಂಥ ಗೊಬ್ಬರಗಳನ್ನ ಬಳಸಿ. ಇದು ನಮ್ಮ ಸಂದೇಶ ರೈತರಿಗೆ. ಯೂಶ್ವಲಿ ಸ್ವಲ್ಪ DAP ಮತ್ತೆ ಯೂರಿಯಾವನ್ನ ಅಡಿಕೆ ತೋಟಗಳಿಗೆ ಈ ವರ್ಷ ಅವಾಯ್ಡ್ ಮಾಡಿ. ಯಾಕೆಂತಂದ್ರೆ ಸಾರಜನಕ ರಂಜಕ ಸ್ವಲ್ಪ ಜಾಸ್ತಿ ಆದ್ರೆ ಏನಾಗುತ್ತೆ ಅಂದ್ರೆ, ನಮಗೆ ಸಾರಜನಕ ಜಾಸ್ತಿ ಆದಾಗ ಕೀಟಗಳ ಹಾವಳಿ ಜಾಸ್ತಿ ಇರುತ್ತದೆ, ಆಮೇಲೆ ರೋಗಗಳು ಬರ್ತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಏನು ಮಿಶ್ರ ಗೊಬ್ಬರಗಳು ಏನಿದಾವೆ, 10 26 ಇರ್ಬೋದು ಅಥವಾ 14 6 21 ಕಾಂಬಿನೇಷನ್ ಮಾಡಿಕೊಡ್ತಕ್ಕಂಥ ಗೊಬ್ಬರಗಳಿರ್ಬೋದು ಅಥವಾ ನಮಗೆ 15 15 ಇರ್ಬೋದು. ಈ ಗೊಬ್ಬರಗಳನ್ನ ಜೊತೆಗೆ ಪೊಟಾಶ್ ಗೊಬ್ಬರ ಬಹಳ ಪ್ರಮುಖ, ಹಾಗಾಗಿ ಪೊಟಾಶ್ ಅನ್ನು ಮಿಕ್ಸ್ ಮಾಡಿ ನಾವು ಕೊಡಬೇಕಾಗುತ್ತೆ. ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ನಮಸ್ಕಾರ. ಈರಣ್ಣ ಈರಣ್ಣ ಹೇಳಿ. ಈರಣ್ಣ ಅವರೇ, ತಮ್ಮ ಪ್ರಶ್ನೆ ಕೇಳಿ. ಸರ್, ನಾನು ಅಂದ್ರೆ ಸ್ವಲ್ಪ ಮಧ್ಯದಲ್ಲಿ ಕೇಳಿದ್ರೆ, ಈಗ ನಮಗೆ ಒಂದು ತೋಟಗಾರಿಕೆ ನಮ್ಗೆ ಬೇಕಾಗಿತ್ತು. ಅಂದ್ರೆ ಸ್ಟಾರ್ಟಿಂಗ್ ನಾನು ಕಾರ್ಯಕ್ರಮ ಕೇಳಿಲ್ಲ. ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ನಿಮ್ಗೆ ತೆಂಗಿನ ಸಸಿ ಬೇಕಾ? ಹೌದೌದು, ಒಂದು 5 ರಿಂದ 6 ತೆಂಗಿನ ಸಸಿ ಬೇಕಾಗುತ್ತೆ. ಯಾವ ತಳಿ ಚೆನ್ನಾಗಿರುತ್ತೆ ಅಂತಕ್ಕಂತ ಮಾಹಿತಿ? ನಿಮ್ದು ಭಾಗ ಚಳ್ಳಕೆರೆಯಿಂದ ಅಲ್ವಾ? ಚಳ್ಳಕೆರೆ ಭಾಗ ಅಂತಂದ್ರೆ ಸ್ವಲ್ಪ ಉಷ್ಣಾಂಶ ಹೆಚ್ಚಾಗಿರ್ತಕ್ಕಂಥ ಒಂದು ಪ್ರದೇಶ. ಹಾಗಾಗಿ ನಮ್ಮ ಏನು ಅರಸೀಕೆರೆ ಎತ್ತರದ ತಳಿ ಅಂತ ಏನು ಕರಿತೀವಿ, ಜವಾರಿ ತಳಿ ಅಂತ ಕರಿತೀವಿ, ಅದು ಎಲ್ಲಾ ಭಾಗಗಳಿಗೂ ಉತ್ತಮವಾದಂತಹ ಒಂದು ಫಲಿತಾಂಶ ಕೊಡ್ತಕ್ಕಂಥ ಒಂದು ತಳಿ. ಹಾಗಾಗಿ ನೀವು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರಲ್ಲಿರ್ತಕ್ಕಂಥ ನರ್ಸರಿಗಳಲ್ಲಿ ನಮಗೆ ಈ ಅರಸೀಕೆರೆ ಟಾಲ್ ಅಂತಕ್ಕಂಥ ತಳಿ ಸಿಗುತ್ತೆ. ದಯವಿಟ್ಟು ಅದನ್ನೇ ಪ್ಲಾಂಟಿಂಗ್ ಮಾಡಿ ನಿಮ್ಮ ಭಾಗಕ್ಕೆ. ಅರಸೀಕೆರೆ ಟಾಲ್ ಅಂತ ಸಿಗುತ್ತೆ, ಅದು ನಿಮ್ ಭಾಗಕ್ಕೆ ಸೂಕ್ತವಾದಂತ ತಳಿ. ಓಕೆ, ನಮಸ್ಕಾರ ಈರಣ್ಣವ್ರೆ. ಸರ್, ಈಗ ನಮ್ಮ ಅಡಿಕೆ ತೋಟ ಇರಂತ ಆಲ್ರೆಡಿ ಈಗ ಇರಂತ ಕೆಲವರು ಅಂದ್ರೆ ಕ್ರಾಪ್ ಬಂದಿಂದ ಅಂದ್ರೆ ಭೂಮಿ ಫಲವತ್ತತೆ ಮಾಡ್ಲಿಕ್ಕೆ ಬೇರೆ ಈ ಅಲಸಂದಿ ಅಂತದೆಲ್ಲ ನಡುವೆ ಆಗ್ತಿರ್ತಾರೆ. ಇದು ಈ ಭಾಗಕ್ಕೆ ಬಹಳ ಸೂಕ್ತವಾದಂತ ಒಂದು ಪ್ರಶ್ನೆ. ಯಾಕಪ್ಪ ಅಂತಂದ್ರೆ, ಇನ್ನೊಂದು ಕರೆ ಇದೆ, ಒಂದು ಕರೆ ಇದೆ, ಕರೆ ನಂತರ ನಾವು ಮಾತಾಡೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ ಸರ್, ನಾವು ದಾವಣಗೆರೆ ಜಿಲ್ಲಾ ತಾಲೂಕು. ಹೇಳಿ ತಮ್ಮ ಹೆಸರು. ರಾಮನಗೌಡ ರಾಮನಗೌಡ್ರಿ ಹೇಳಿ. ಎರಡೂವರೆ ಎಕರೆ ಕೆಂಪು ಮಿಶ್ರಿತ ಜರಗ ಭೂಮಿ ನೀರ್ ಐತಿ, ಅಡಿಕೆ ಆಗತ್ತಂತ ಮಾಡಿ. ಓಕೆ, ಅಡಿಕೆ ಯಾವ ತಳಿ? ನಿಮ್ದು ಯಾವ ತಾಲೂಕ್ ಬರುತ್ತೆ? ಹರಪನಹಳ್ಳಿ ತಾಲೂಕು. ಹರಪನಹಳ್ಳಿ ತಾಲೂಕು ತುಂಬಾ ಉಷ್ಣಾಂಶ ಇರೋ ಏರಿಯಾ ಆಗಿರೋದ್ರಿಂದ ಬಯಲು ಸೀಮೆಗೆ ಸೂಕ್ತವಾಗಿರ್ತಕ್ಕಂಥ ತಳಿಗಳು ಅಂತಂದ್ರೆ ನಿಮಗೆ ಭೀಮ ಸಮುದ್ರ ತಳಿ ಅಥವಾ ನೀವು ಚಿತ್ರಹಳ್ಳಿ ತಳಿಗಳನ್ನ ಬಳಸ್ಕೋಬಹುದಾಗಿದೆ. ಹಾಗಾಗಿ ನೋಡಿ, ಮೊದಲು ನೀವು ನಿಮಗೆ ನೀರಾವರಿ ಆಶ್ರಿತ ಚೆನ್ನಾಗಿದೆ ಅಂತ ಅಂದ್ರೆ ಅಡಿಕೆ ಹಾಕೊಳ್ಳಿ. ಯಾಕೆಂದ್ರೆ ಬೋರ್ವೆಲ್ ಆಶ್ರಿತದಲ್ಲಿ ಅಡಿಕೆ ಬೆಳೆಯೋದು ಒಂದು ಸವಾಲು ಇದ್ದ ಹಂಗೆ. ಯಾವಾಗ ನಮಗೆ ಅಂತರ್ಜಲ ಕಡಿಮೆ ಆಗುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಹರಪನಹಳ್ಳಿ ಏರಿಯಾಗಳೆಲ್ಲ ಏನಿದಾವೆ, ನಿಮ್ಮ ಭೂಮಿ ಚೆನ್ನಾಗಿದೆ, ಅಫ್ಕೋರ್ಸ್ ಒಪ್ಕೊಂತೀನಿ, ನಿಮ್ಮಲ್ಲಿ ಇಳುವರಿನೂ ತುಂಬಾ ಚೆನ್ನಾಗಿ ಬರುತ್ತೆ. ಆದ್ರೆ ಸ್ವಲ್ಪ ನಿಮ್ಮಲ್ಲಿ ನೀರು ಚೆನ್ನಾಗಿದೆ ಅಂತಂದ್ರೆ ಭೀಮ್ ಸಮುದ್ರ ತಳಿ ಅಥವಾ ಚಿತ್ರಹಳ್ಳಿ ತಳಿಗಳನ್ನ ಬೆಳೆಸ್ಕೊಳ್ಳಿ. ಗೋಟ್ ಆಯ್ಕೆ ಅಲ್ಲಿಯ ತೋಟಗಳ ಗೋಟ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ, ಅಥವಾ ಚಿತ್ರಹಳ್ಳಿಯಲ್ಲಿ ಇರತಕ್ಕಂತ ತಳಿಗಳ ಗೋಟ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ಆ ತಳಿ ಇದ್ರೆ ತಗೊಳ್ಳಿ, ತೊಂದರೆ ಇಲ್ಲ, ಹಾಕ್ಬೋದು. ಒಳ್ಳೆಯದು ರಾಮನಗೌಡ, ನಮಸ್ಕಾರ. ಮತ್ತೊಂದು ಕರೆ ಇದೆ. ಹಲೋ ಹಲೋ, ಮಾತಾಡಿ. ಹಲೋ, ಕರೆಯಲ್ಲಿ ಏನೇ ವ್ಯತ್ಯಾಸ ಆಗಿದೆ? ವ್ಯತ್ಯಾಸ ಆಗಿದೆ ಅನ್ಸುತ್ತೆ. ಅದು ಹಸಿರೆಲೆ ಗೊಬ್ಬರದ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. ಹಸಿರೆಲೆ ಗೊಬ್ಬರ ಹಾಕ್ಲಿಕ್ಕೆ ಇದು ಸೂಕ್ತವಾದಂತ ಸಮಯ. ಬಹಳಷ್ಟು ಜನ ರೈತರಿಗೆ ಏನಾಗಿದೆ ಅಂದ್ರೆ, ಮುಂಗಾರಲ್ಲಿ ಹಸಿರೆಲೆ ಗೊಬ್ಬರ ಹಾಕ್ಲಿಕ್ಕೆ ಹೋದ್ರೆ ನಮಗೆ ಅಡಿಕೆ ಕೊಯ್ಲಿಕ್ಕೆ ಸಮಸ್ಯೆ ಆಗುತ್ತೆ ಅಂತಕ್ಕಂಥದ್ದು ಅವರಲ್ಲಿ ತಪ್ಪು ತಿಳುವಳಿಕೆ ಇದೆ. ಅದಕ್ಕೆ ನಾವ್ ಹೇಳೋದೇನಪ್ಪ ಅಂದ್ರೆ, ಈ ವರ್ಷ ಪೂರ್ವ ಮುಂಗಾರು ಬೇಗ ಸ್ಟಾರ್ಟ್ ಆಗಿದೆ. ಮೇ ಕೊನೆಯ ವಾರದಲ್ಲಿ ನಾವು ಸೆಣಬು, ಡಯಾಂಚ, ವೆಲ್ವೆಟ್ ಬೀನ್ಸ್, ಅಲಸಂದಿ, ಉರುಳಿ ಈ ತರದ ಒಂದು ಬೆಳೆಗಳನ್ನ ಹಾಕೋದ್ರಿಂದ ಇವೆಲ್ಲ ನಮಗೆ 45-50 ದಿವಸಕ್ಕೆ ಕಟಾವಿಗೆ ಬರ್ತಕ್ಕಂಥ ಬೆಳೆಗಳು. ಜೂನ್ ಎಂಡಿಗೆ ನಮಗೆ ಕಟಾವಿಗೆ ಬಂದ್ಬಿಡುತ್ತದೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್, ನಾವು ಹಿರಿಯವಿಂದ ಸರ್ ಮಾತಾಡ್ತಿರೋದು, ಲತಾ ಅಂತ. ಹೇಳಿ ತಮ್ಮ ಪ್ರಶ್ನೆ. ಸರ್, ಸರ್ ನಾವು ಅಡಿಕೆ ತೋಟ ಇತ್ತು ಸರ್, ನಮ್ ದಿನ ಸಮುದ್ರದ ಗೋಟ್ ತಂದು ಹಾಕಿದೀವಿ ಸರ್. ಅದು ಮಳೆ ಇಲ್ಲ ಆಶ್ರಯದಲ್ಲಿ ನೋಡ್ಬೋದು ಸರ್. ಈಗ ನೆಕ್ಸ್ಟ್ ಇಡ್ಬೇಕಂತ ಇದೀವಿ ಸರ್. ಎಷ್ಟೆಷ್ಟು ಅಂತರದಲ್ಲಿ ಇಡಬೇಕು, ಮತ್ತೆ ಮೊದಲು ಇಡಕ್ಕಿಂತ ಮುಂಚೆ ಏನ್ ತಗೋಬೇಕು ಸರ್ ಪ್ರೊಟೆಕ್ಷನ್? ಏನಿಲ್ಲಮ್ಮ, ನೀವು ನೀವು ಹಿರಿಯೂರಿಂದ ಮಾತಾಡ್ತಿದ್ರಂದ್ರೆ ನಿಮ್ ಭಾಗದಲ್ಲಿ ಅಡಿಕೆ ತೋಟಗಳು ತುಂಬಾ ಚೆನ್ನಾಗಿದೆ. ಈಗ ಆಲ್ರೆಡಿ ನೀರಾವರಿನೂ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ನಿಮಗೆ ನೀರು ಚೆನ್ನಾಗಿದೆ ಅಂತಂದ್ರೆ ನೀವು ಅದೇ ಭೀಮ್ ಸಮುದ್ರ ತಳಿ ಅಥವಾ ಚಿತ್ರಹಳ್ಳಿ ತಳಿನೇ ಬಳಸ್ಕೊಳ್ಳಿ. ಅಂತರವನ್ನ ನೀವು 8.5 ಅಥವಾ 9.8 ಮಾಡಿ. ಯಾಕಂದ್ರೆ ನಿಮ್ ಭಾಗದಲ್ಲಿ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ 9.8 or 8.5 ದಾಯ ಮಾಡಿ. ನಾಟಿ ಮಾಡೋಕ್ಕಿಂತ ಮುಂಚೆ ತಾವು ಏನು ಗುಂಡಿ ತೆಗಿತೀರಿ, ಆ ಗುಂಡಿಗೆ ಸ್ವಲ್ಪ 1/4 kg to 3/4 kg ಬೇವಿನ ಹಿಂಡಿಯನ್ನ ಹಾಕಿ ನಾಟಿ ಮಾಡ್ರಿ. ಗಿಡ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಎಂಟತ್ತು ವರ್ಷ ಏನ್ ಆಗಲ್ಲಮ್ಮ, ನಿಮ್ ಭಾಗದಲ್ಲಿ 5 ವರ್ಷಕ್ಕೇನೆ ನೀವು ಅಡಿಕೆ ಕೊಯ್ಬಹುದು. ತುಂಬಾ ಚೆನ್ನಾಗಿ ಮಾಡಿದ್ರೆ ಬರುತ್ತೆ. ಅದ್ರಲ್ಲಿ ಅಂತರ್ ಬೆಳೆಯಾಗಿ ನೀವು ಬಾಳೆ ಬೆಳಿಬಹುದು, ನುಗ್ಗೆ ಬೆಳಿಬಹುದು, ಪಪ್ಪಾಯ ಬೆಳಿಬಹುದು. ನೀವು ಎಷ್ಟು ಚೆನ್ನಾಗಿ ರಿಸ್ಕ್ ತಗೊಂತೀರಿ ಹಂಗೆ ಚೆನ್ನಾಗಿ ಅಂತರ ಬೆಳೆನೂ ಬರ್ತದೆ, ಅದರಿಂದ ಮೂಲ ಆದಾಯನೂ ಸಹ ನಿಮಗೆ ಚೆನ್ನಾಗಿ ಬರುತ್ತೆ. ಓಕೆ, ಮತ್ತೊಂದು ಕರೆ ಇದೆ. ಹಲೋ, ಮಾತಾಡಿ. ಹಲೋ, ನಮಸ್ತೆ. ನಮಸ್ತೆ, ಹರಿಹರ ತಾಲೂಕು, ಶಂಕರಪ್ಪ ಅಂತ. ಹೇಳಿ ಶಂಕರಣ್ಣ ಅವ್ರೆ. ನಮ್ದು 2 ಎಕರೆ ಅಡಿಕೆ ತೋಟ ಇತ್ತು, 3 ವರ್ಷ 4 ತಿಂಗಳು ಹಾಕಿ. ಓಕೆ, ಈಗ ನಾವು ಸುತ್ತಲಿ ನಾಟಿ ಐತಿ, 2 ಕಡೆ ನಾವು ಟ್ರಂಚ್ ಹೊಡೆದು ಹಾಕಿ ಸರಿ ಮಾಡಿದೇವ್ ಸರ್. ಓಕೆ, ಈಗ ಪ್ರತಿ ಬೆಳೆನು ಅಲ್ಸಂದಿ, ಡಯಾಂಚ ಹಾಕ್ತಿದ್ವಿ. ಓಕೆ, ಈಗ ಅಲ್ಸಂದಿ ಹಾಕಿದ್ವಿ, ಸತ್ತೋಗಿ ಬಿಡ್ತದ. ಓಕೆ, ಈಗ ವೆಂಚೂರಿ ಅಂತ ಒಂದು ಇದ್ರ ಡಿಪ್ ಮುಖಾಂತರ ಬಿಡ್ತಾ ಇದ್ದಾವೆ ಸರ್. ಗುಡ್, ಓಕೆ, ಈಗ ಫಸ್ಟ್ ನಾವು ಬಿಟ್ಟಿರೋದು. ಓಕೆ, ತಮ್ಮ ಪ್ರಶ್ನೆ. ಓಕೆ, ಈಗ ನಾವು ಇದನ್ನ ಹಾಕೋಣ ಅಂತ ಮಾಡಿದೇವ್ ಸರ್. ಅದೆಂತ ಗೋ ಕೃಪಾಂ ಬಿಟ್ಟ ಮಾಡಿದೇವ್ ಸರ್. ಖಂಡಿತ ಮಾಡ್ಬೋದು. ಈಗ ತಾವ್ ಹೇಳಿದ್ರಿ ತಮ್ಮ ತೋಟ ಸುತ್ತಲು ಗದ್ದೆ ಇದೆ ಅಂತ ಹೇಳಿ, ಸುತ್ತಲೂ ಟ್ರೆಂಚ್ ಇಟ್ಟಿದ್ದೀನಿ ಅಂತ ಹೇಳಿದ್ರಿ. ಒಳ್ಳೇದು, ಯಾಕಂದ್ರೆ ಶೀತ ತುಂಬಾ ಜಾಸ್ತಿ ಆಗುತ್ತೆ ಅಂತೇಳಿ ತಾವು ಮಾಡಿರೋ ಕ್ರಮ ಚೆನ್ನಾಗಿದೆ. ಆಮೇಲೆ ನೀವು ಮೇಲಿನ ಹಸಿ ನೋಡಬೇಡಿ, ಒಳಗಿನ ಬಸಿನೂ ಸಹ ಸ್ವಲ್ಪ ಯೋಚನೆ ಮಾಡಬೇಕು. ಆದಷ್ಟು ನಿಮ್ಮ ತೋಟದಲ್ಲಿ ಏನಪ್ಪ ಅಂತ ಹೇಳಿದ್ರೆ ನೀರು ಜಾಸ್ತಿ ನಿರ್ವಹಣೆ ಮಾಡಬೇಡಿ, ಅಂದ್ರೆ ನೀರು ಜಾಸ್ತಿ ಕೊಡಬೇಡ್ರಿ, ಯಾಕಂದ್ರೆ ತೇವಾಂಶ ಜಾಸ್ತಿ ಇರತಕ್ಕಂಥ ಪ್ರದೇಶ. ಈಗೇನು ನೀವು ಸಾವಯವ ಕೃಷಿ ಸಾವಯವ ಕೃಷಿ ಕಡೆ ಒತ್ತು ಕೊಡ್ತಾ ಇದ್ದೀರಿ, ಜೀವಾಮೃತ ಮಾಡೋದು, ಗೋಕೃಪಾಮೃತ ಮಾಡೋದು ತುಂಬಾ ಒಳ್ಳೆಯ ವಿಧಾನ, ತುಂಬಾ ಒಳ್ಳೆಯ ವಿಧಾನ. ಈ ಮಳೆಗಾಲದಲ್ಲಿ ಪ್ರಾರಂಭ ಮಾಡಿ ಒಳ್ಳೆಯದು. ಹಾಕಿದ್ರಾ? ಚೆನ್ನಾಗಿದೆಯಾ ತೋಟ? ಓಕೆ ಓಕೆ. ಏನಾದ್ರೂ ಸಮಸ್ಯೆ ಇತ್ತು ಅಂದ್ರೆ ಗೋಕೃಪಾಮೃತಕ್ಕೆ ನೀರು ಎಷ್ಟು ಹಾಕ್ಬೇಕು, ಈಗ ಲಿಕ್ವಿಡ್ ಎಷ್ಟು ಹಾಕ್ಬೇಕು ಸರ್? ಗೋಕೃಪಾಮೃತ ಅಂತಕ್ಕಂಥದ್ದು ನಮಗೆ ಅದು ಒಂದು ಕಲ್ಚರ್ ಸಿಗುತ್ತೆ ನಮಗೆ. ಆ ಕಲ್ಚರ್ನ ನೀವು ಮಾಡ್ಕೊಳ್ಳೋದು ಬಹಳ ಈಸಿ. 200 ಲೀಟರ್ ನೀರಿಗೆ ನೀವ್ ಏನ್ ಮಾಡಬಹುದು ಅಂದ್ರೆ 1 ಲೀಟರ್ ಗೋಕೃಪಾಮೃತ ಹಾಕೊಂಡು 20 ಲೀಟರ್ ನಮಗೆ ಮಜ್ಜಿಗೆ ಹಾಕೊಳ್ಳಿ, 4 ಕೆಜಿ ಅಷ್ಟು ನಮಗೆ ಬೆಲ್ಲ ಹಾಕೊಳ್ಳಿ. ಬೆಲ್ಲ ಹಾಕೊಂಡು ಅದನ್ನ ಬಿಟ್ಟು ರೆಡಿ ಇದ್ರೆ ರೆಡಿ ನೇರವಾಗಿ ಹಾಕ್ರಿ. ನೀವು ಡೈಲ್ಯೂಟ್ ಮಾಡಿ ಹಾಕ್ಬೇಕು ಅಂತೇನಿಲ್ಲ. ಪ್ರತಿ ಗಿಡಕ್ಕೂ ಸಹ ನೀವು 1/2 ಲೀಟರ್ 1 ಲೀಟರ್ ನ ಮಳೆಗಾಲದಲ್ಲಿ ಆರಾಮಾಗಿ ಕೊಡಿ, ನೇರವಾಗಿ ಕೊಡಿ, ಏನೂ ಆಗೋದಿಲ್ಲ. ವೆಂಚರಿ ಮುಖಾಂತರ 100% ಕೊಡಬಹುದು. ನಿಮ್ಮ ಎಲ್ಲಾ ಕೆಲಸಗಳು ಬಹಳ ಈಸಿ ಆಗುತ್ತೆ. ವೆಂಚರಿ ಮುಖಾಂತರ ಕೊಡಿ ಕೊಡಿ, ಬಹಳ ಒಳ್ಳೇದು, ಬಹಳ ಒಳ್ಳೇದು. ಬೇರೆ ರೈತರು ಸಹ ಇದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಸ್ವಲ್ಪ ಲೇಬರ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಬಹುದು. ಮಾಡಿ, ಬಹಳ ನೀವು ಮಾದರಿ ರೈತರು ಅಂತ ನಾನು ಭಾವಿಸ್ತೇನೆ ನಿಮ್ಮನ್ನ. ಬಹಳ ಒಳ್ಳೇದಾಗ್ಲಿ, ಬೇರೆ ರೈತರಿಗೂ ಒಂದು ಮಾಹಿತಿಯನ್ನು ಕೊಡಿ. ಗುಡ್, ನಮಸ್ಕಾರ. ನಮಸ್ಕಾರ, ಒಳ್ಳೇದು. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ಕಾರ, ಸಿದ್ದಾಪುರದ ವೀರಣ್ಣ ಅಂತ ಹೇಳಿ ಸರ್. ಹಾ ಹೇಳಿರಣ್ಣ, ನಮಸ್ತೆ. ಸರ್, ನಾವು ಪ್ರತಿ ವರ್ಷನೂ ಈಗ ಒಂದು 10-12 ವರ್ಷದಿಂದ ಮೆಕ್ಕೆಜೋಳ ಬೆಳೀತಿದ್ದೀವಿ. ಓಕೆ, ಮೆಕ್ಕೆಜೋಳ ಬೆಳೆದ್ರೆ ನಮ್ಗೆ ಏನಂತ ನಿರೀಕ್ಷಿತ ಆದಾಯ ಇಲ್ಲ ಸರ್. ಈಗ ಅದ್ ಬಿಟ್ಟು ಬೇರೆ ನಮಗೆ ವ್ಯವಸ್ಥೆ ಇಲ್ಲ. ಈಗ ರೈತರಾಗಿ ಅದನ್ನೇ ಮಾಡ್ತಿದ್ದೀವಿ ಪ್ರತಿ ವರ್ಷನೂ. ಓಕೆ, ಇದ್ಬಿಟ್ಟು ಆಲ್ಟರ್ನೇಟ್ ನಾವ್ ಏನ್ ಮಾಡ್ಬೋದು ಸರ್? ತಿಂಗಳ ನಮಗೆ ಇನ್ಕಮ್ ಬರೋದು ಏನ್ ಸಜೆಸ್ಟ್ ಮಾಡ್ತೀರಾ ಸರ್? ನಿಮ್ದು ನೀರ್ ಇದೆಯಾ? ಅಯ್ಯೋ, ಬೋರ್ವೆಲ್ ನೀರಾವರಿ ಆಶ್ರಿತ ಇಲ್ಲ ಅಂತಂದ್ರೆ. ಭೂಮಿ ಯಾವ ತರ ಇದೆ? ಕಪ್ಪು ಭೂಮಿ ಮುಂಚೆ ಅಲ್ಲಿ ಎರೆ ಇತ್ತು ಸರ್, ಫುಲ್ ಬ್ಲಾಕ್ ಸಾಯಿಲ್ ಬರುತ್ತೆ ಸರ್. ಎರೆಮಣ್ಣು ಇತ್ತಂದ್ರೆ ಈರುಳ್ಳಿ ಹಾಕ್ಲಿಕ್ಕೆ ಬಹಳ ಸೂಕ್ತವಾದಂತ ಪ್ರದೇಶ. ಮಳೆ ಆಶ್ರಿತವಾಗಿ ನೀವು ಮೆಕ್ಕೆಜೋಳ ಬೆಳೆಯೋದ್ರ ಬದಲು ಈರುಳ್ಳಿ ಬೆಳೆದ್ರೆ ನಿಮಗೆ ಆರ್ಥಿಕವಾಗಿ ಲಾಭ ಆಗುತ್ತೆ. ಒಂದು ಎರಡನೇದು ಏನ್ ಮಾಡಿ ಅಂತಂದ್ರೆ, ಈ ತೊಗರಿ ಇದೆಯಲ್ಲ, ತೊಗರಿನ ಅಂತರ್ಬೆಳೆಯಾಗಿ ನೀವು ಮೆಕ್ಕೆಜೋಳದಲ್ಲೇ ಅಂತರ್ಬೆಳೆಯಾಗಿ ಬೆಳ್ಕೋಬಹುದು, ಅಥವಾ ನಾವು ನಾರ್ಮಲ್ ಆಗಿ ಸೋಲ್ ಕ್ರಾಪ್ ಆಗಿ ಸಹ ನಾವು ತೊಗರಿನ ಬೆಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಓಕೆ, ಸೊ ಅದು ಬಿಟ್ಟರೆ ನೀವು ಹಸಿರೆಲೆ ಗೊಬ್ಬರದ ಗಿಡಗಳನ್ನ ನೀವು ಮಳೆಗಾಲದಲ್ಲಿ ಹೋಗಿಬಿಟ್ಟು ಬೀಜೋತ್ಪಾದನೆ ಮಾಡಿ ಬೀಜವನ್ನು ಮಾರಬಹುದು. ಆ ರೀತಿ ಒಂದು ಆಮೇಲೆ ನೀವು ಈ ತರಕಾರಿ ಬೆಳೆಗಳನ್ನ ಸ್ವಲ್ಪ ಪ್ರಮಾಣದ ನೀರಿದ್ರೆ ಅದಕ್ಕೆ ಹನಿ ನೀರಾವರಿ ಮತ್ತೆ ರಸಾವರಿ ಪದ್ಧತಿಗಳನ್ನ ಯೂಸ್ ಮಾಡಿಕೊಂಡು ತೋಟಗಾರಿಕೆ ಇಲಾಖೆ ಅನುದಾನ ಪಡ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ತರಕಾರಿ ಬೆಳೆಗಳನ್ನ ಬೆಳೀತಾ ಹೋದ್ರೆ ಅವಾಗ್ಲಿಂದ ಸಹ ನಿರೀಕ್ಷಿತ ಆದಾಯ ಬೆಳಿಬಹುದು. ನೀವು ಹೇಳದಂಗೆ ಮೆಕ್ಕೆಜೋಳದಲ್ಲಿ ಖಂಡಿತವಾಗ್ಲೂ ನಾನು ಒಪ್ತೀನಿ. ಏನಪ್ಪಾ ಅಂತಂದ್ರೆ, ನಮಗೆ ಮಾಡಿದ ಖರ್ಚು ಮತ್ತೆ ಬಂದಂತ ಆದಾಯ ಎರಡು ನೇರಕ್ಕೆ ನೇರ ಇರುತ್ತೆ. ಹೌದಾ? ಹಂಗಾಗಿ ಈ ರೀತಿ ಸ್ವಲ್ಪ ಬೆಳೆ ಪರಿವರ್ತನೆ, ಸ್ವಲ್ಪ ಆದಾಯ ತರತಕ್ಕಂತ ಬೆಳೆಗಳಂದ್ರೆ ನಮ್ಮ ತೋಟಗಾರಿಕೆ ಬೆಳೆಗಳೇನೆ. ಸೊ ತೋಟಗಾರಿಕೆ ಬೆಳೆಗಳಿಗೆ ಹತ್ತು ಮಾರು ಹೋದ್ರೆ ನಿಮಗೆ ಉತ್ತಮ ಆದಂತ ಲಾಭ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಹೌದು, ಹೌದು, ಖಂಡಿತ ಸ್ವಲ್ಪ ಬೆಳೆ ಪರಿವರ್ತನೆ ಮಾಡ್ಕೊಳ್ಳಿ. ಖಂಡಿತ ಬೆಳೆ ಪರಿವರ್ತನೆ ಮಾಡ್ಕೊಳ್ಳಿ. ಒಳ್ಳೇದು. ಈರಣ್ಣವ್ರೆ ನಮಸ್ಕಾರ. ಸರ್, ಇನ್ನು ಸಮಯ ಮುಗಿತಾ ಬಂತು ನಮ್ಗೆ. ಕೊನೆಯಲ್ಲಿ ಈಗ ನಾವು ನೀವು ಹೇಳ್ತಾ ಇದ್ರಿ ಈ ಹಸಿರೆಲೆ ಗೊಬ್ಬರಗಳು ಮಾಡ್ಕೊಳೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ ಸರ್. ಸಂಕ್ಷಿಪ್ತವಾಗಿ ಈಗ ಎಲ್ಲ ತೋಟಗಳನ್ನ ಸ್ವಚ್ಛವಾಗಿ ಇಟ್ಟಮೇಲೆ ನೀವೆಲ್ಲರೂ ಗೊಬ್ಬರಗಳನ್ನ ಹಾಕಿದ್ಮೇಲೆ ಸೆಣಬು, ಡಯಾಂಚ ಈ ತರ ಗೊಬ್ಬರಗಳ ಈ ತರ ಹಸಿರೆಲೆ ಗೊಬ್ಬರಗಳನ್ನ ನೀವು ಬಿತ್ಕೊಳ್ಳಿ. 45 ದಿವಸ ಅಂದ್ರೆ ಜುಲೈ ಮೊದಲನೇ ವಾರದಲ್ಲಿ ಕಟಾವಿಗೆ ಬರುತ್ತೆ, ಅದನ್ನ ಭೂಮಿಗೆ ಸೇರಿಸ್ರಿ. ನಿಮಗೆ ಅಡಿಕೆ ಕೊಯ್ಲಿಕ್ಕೂ ಏನೂ ಸಮಸ್ಯೆ ಆಗೋದಿಲ್ಲ. ಯಾರು ತಮ್ಮ ತೋಟಗಳಲ್ಲಿ ಪ್ರತಿ ವರ್ಷ ಒಂದು ಒಂದು ಬಾರಿ ಆದ್ರೂ ಹಸಿರೆಲೆ ಗೊಬ್ಬರಗಳನ್ನು ಬೆಳ್ಕೊಳ್ತಾರೆ ಅವರ ತೋಟದಲ್ಲಿ ಕಳೆ ನಿರ್ವಹಣೆಯೂ ಚೆನ್ನಾಗುತ್ತೆ, ಬೇರೆ ಗೊಬ್ಬರಗಳ ಮೇಲಿನ ಅವಲಂಬನೆಯನ್ನು ಸಹ ಕಡಿಮೆ ಮಾಡಲಿಕ್ಕೆ ಇದು ಅನುಕೂಲ ಆಗುತ್ತೆ. ಮತ್ತೆ ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿಗಳು ಸಹ ನ್ಯಾಚುರಲ್ ಫಾರ್ಮಿಂಗ್, ಏನು ನಾವು ಸಹಜ ಕೃಷಿ ಅಂತ ಕರಿತೀವಿ, ಅದಕ್ಕೆ ಒತ್ತು ನೀಡ್ತಾ ಇರೋದ್ರಿಂದ ನಾವು ಆದಷ್ಟು ಸ್ವಲ್ಪ ಇನ್ನು ಮುಂದೆ ರಸಗೊಬ್ಬರಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಬೇಕಾದಂತ ಒಂದು ಅವಶ್ಯಕತೆ ಇದೆ. ಸರ್, ತಾವು ಆಗ್ಲೇ ಪ್ರಾರಂಭದಲ್ಲಿ ಹೇಳ್ತಿದ್ರಿ ನಮ್ಮ ಒಬ್ಬ ಕೇಳುಗರಿಗೆ ನೀವು ಸಮಗ್ರ ಕೃಷಿ ಮಾಡಿ ಅಂತ ಹೇಳಿ, ಯಾಕಂದ್ರೆ ಅದರಿಂದ ಒಂದು ನಮ್ಮ ಬೆಳೆಯಲ್ಲಿ ಏನಾದ್ರೂ ನಮಗೆ ಲಾಸ್ ಆದ್ರೆ ಇನ್ನೊಂದರಲ್ಲಿ ನಮ್ಗೆ ಅದರ ಒಂದು ಲಾಭ ಸಿಗುತ್ತಂತ ಹೇಳ್ಬೋದು. ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಮ್ ಅಂದ್ರೆ ಈಗ ಒಂದು ಈ ಸಂದರ್ಭ ಅವ್ರು ಮಾಡಿ ಏನಪ್ಪ ಅಂದ್ರೆ, ಈಗ ಉದಾಹರಣೆಗೆ ಹೊಸದಾಗಿ ತೋಟ ಮಾಡ್ತಕ್ಕಂಥವ್ರು ಅಥವಾ ಈಗ ಆಲ್ರೆಡಿ ತೋಟ ಇರ್ತಕ್ಕಂಥವ್ರು, ಈಗ ಒಂದು ಎಕರೆ ಎರಡು ಎಕರೆ ಜಮೀನ್ ಇದೆ ಅಂತಂದ್ರೆ